ಜಿಲ್ಲಾ ಶಾಸಕರೊಂದಿಗೆ ಸಮಾಲೋಚಿಸಿ ಜಿಲ್ಲಾ ಕ್ರೀಡಾಂಗಣದ ಅಭಿವೃದ್ದಿಗೆ 5 ಕೋಟಿ ರೂಪಾಯಿಗಳನ್ನು ಒದಗಿಸುವುದಾಗಿ ಅವರು ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸನಸಭೆಗಳು ಅಶಿಸ್ತಿನ ಅಖಾಡವಲ್ಲ, ಚಿಂತನೆ ನಡೆಸುವ ವೇದಿಕೆಯಾಗಲಿ, ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ಶಿಕ್ಷಣದಿಂದ ಸ್ವಾಭಿಮಾನಿ ಜವಾಬ್ದಾರಿಯುತ ವ್ಯಕ್ತಿಯಾಗಲು ಸಾಧ್ಯ, ಮುಖ್ಯಮಂತ್ರಿ ಅಭಿಮತ. ಒಳಮೀಸಲಾತಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ, ಸಚಿವ ಕೆಎಚ್ ಮುನಿಯಪ್ಪ. ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಇಂದು ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಲ್ಲಾದ ಇತ್ತೀಚಿನ ಸುಧಾರಣಾ ಕ್ರಮಗಳು ಕುರಿತು ಕಾರವಾರದ ಲೆಕ್ಕ ಪರಿಶೋಧಕರು ಸುಬ್ರಹ್ಮಣ್ಯ ಜಿ ಗಾಂವ್ಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ಸುಬ್ರಹ್ಮಣ್ಯ ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಿಎಸ್ಟಿ 2 ಎನ್ನುವಂತಹ ಒಂದು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ಜಿಎಸ್ಟಿ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಲಕಾಲಕ್ಕೆ ಮಾಡ್ತಾ ಬಂದಿದೆ. ಇತ್ತೀಚಿನ ಒಂದು ಮಹತ್ವಾಕಾಂಕ್ಷೆಯಾದಂತಹ ಒಂದು ಬದಲಾವಣೆ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಈ ಜಿಎಸ್ಟಿ ಬದಲಾವಣೆಯನ್ನು ಹೇಗೆ ನೀವು ಗಮನಿಸ್ತೀರಿ, ಹೇಗೆ ಗುರುತಿಸ್ತೀರಿ? ಸೊ ಈಗ ಒಂದು 56ನೇ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಸರ್ಕಾರ ಏನು ಒಂದು ಡಿಸಿಷನ್ಗಳನ್ನ ತಗೊಂಡಿದೆಯೋ, ಸೊ ಇದು ಒಂದು ಮುಂಚೆ ಯಾವಾಗೆ ಆಗದೆ ಇರುವ ಒಂದು ಐತಿಹಾಸಿಕ ನಿರ್ಧಾರಗಳಾಗಿವೆ. ಸೊ ಇದನ್ನು ನಾವು 2 ವಿಧಗಳಲ್ಲಿ ವಿಂಗಡಿಸಬಹುದು, ಏನು ಡಿಸಿಷನ್ಸ್ ನ ತಗೊಂಡಿದ್ದಾರೆ. ಒಂದು ಅಂದ್ರೆ ಸಾಮಾನ್ಯ ಜನರಿಗೆ ಜಿಎಸ್ಟಿ ಹೊರೆಯನ್ನು ತಗ್ಗಿಸಿ, ಸೊ ಎಲ್ಲ ಐಟಂಗಳನ್ನು ಮತ್ತು ಜಾಸ್ತಿ ಅವರಿಗೆ ಕೈಗೆಟುಕುವಂತೆ ಮಾಡುವುದು. ಸೊ ಅದು ಒಂದು ಉದ್ದೇಶ. ಆದರೆ ಎರಡನೇದು ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಸಾಮಾನ್ಯ ಬಿಸ್ನೆಸ್ಗಳಿಗೆ ಪ್ರೊಸೆಸ್ ರಿಲೇಟೆಡ್ ರಿಫಾರ್ಮ್ಸ್ ಮಾಡಿ, ರಿಜಿಸ್ಟ್ರೇಷನ್ಸ್ಗಳಾಗಿರಬಹುದು, ರೀಫಂಡ್ಗಳಾಗಿರಬಹುದು, ಮತ್ತು ಬಹಳ ಅನೇಕ ವಿಧಗಳ ಕಂಪ್ಲೈನ್ಸ್ಗಳಲ್ಲಿ ಅದನ್ನು ಸಿಂಪ್ಲಿಫೈ ಮಾಡಿ, ಜಿಎಸ್ಟಿ ಒಂದು ಕಬ್ಬಿಣದ ಕಡಲೆ ಅಲ್ಲ, ಸೊ ಇದನ್ನು ಎಲ್ಲರೂ ಆರಾಮಾಗಿ ಫಾಲೋ ಮಾಡಬಹುದು ಅನ್ನುವ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಒಂದೇ ರೇಟ್ ಇದರಿಂದನೇ ನೋಡೋದು ಅಂತ ಅಲ್ಲ, ಸೊ ಓವರ್ಆಲ್ ಒಂದು ಇಂಡಸ್ಟ್ರಿ ರೆಸ್ಪಾನ್ಸ್ ಅಂತ ನೋಡ್ಕೊಂಡು, ಯಾಕಂದ್ರೆ ಈಗ 7 ವರ್ಷ ಆಗ್ಬಿಟ್ಟಿತ್ತು ಜಿಎಸ್ಟಿ ಬಂದು. ಸೊ ಸುಮಾರು ಡೌಟ್ಸ್ ಗಳಿದ್ದವು, ಸುಮಾರು ಕಾಂಪ್ಲಿಕೇಶನ್ ಗಳಿದ್ದವು, ಸೊ ಕೆಲವೊಂದು ಪ್ರೊಸೆಸ್ ಗಳು ಬಹಳ ಕ್ಲಿಷ್ಟಕರವಾಗಿತ್ತು. ಸೊ ಅದನ್ನೆಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಒಂದು ಈಸಿ ಕಂಪ್ಲೈಂಟ್ ಟ್ಯಾಕ್ಸ್ ಕಂಪ್ಲೈಂಟ್ ಸೊಸೈಟಿ ಕಡೆ ಹೋಗುವ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಹಿಸ್ಟಾರಿಕ್ ಡಿಸಿಷನ್ಸ್ ನ ತಗೊಂಡಿದ್ದಾರೆ. ಸೊ ಇದನ್ನ ಇಂಡಸ್ಟ್ರಿ ಮತ್ತೆ ಎಂಟೈರ್ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಸೊ ಇದು ಇಬ್ಬರಿಗೂ ಹೆಲ್ಪ್ ಆಗುವ ದೃಷ್ಟಿಯಿಂದ ಇದು ಬಹಳ ಒಂದು ಪಾಸಿಟಿವ್ ಮೂವ್ಮೆಂಟ್ ಆಗಿದೆ. ಸೊ ಇದರಿಂದ ಬಹಳ ಅಂದ್ರೆ ನಮಗೆ ಅಪೇಕ್ಷೆ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಪ್ರೈಸ್ಗಳು ಕಡಿಮೆ ಆಗುತ್ತೆ ಮತ್ತೆ ಮುಂದೆ ಬಹಳ ಬಿಸ್ನೆಸ್ಗಳಿಗೂ ಇದು ಹೆಲ್ಪ್ ಆಗುತ್ತೆ ಅಂತ. ಈ ಸುಧಾರಣೆ ಕ್ರಮ ಬರುವುದಕ್ಕಿಂತ ಮೊದಲು 4 ಸ್ಲ್ಯಾಬ್ ಅಥವಾ 4 ಸ್ಥಳಗಳಲ್ಲಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು ಅಂತ ಹೇಳಿ. ಹೌದು, ಇತ್ತೀಚೆಗೆ ಬದಲಾವಣೆ ಅಂತಂದ್ರೆ ಇದನ್ನು 2 ಹಂತದಲ್ಲಿ ಹಾಕುವಂತಹದ್ದು. ಹೌದು, ಈ ಬಗ್ಗೆ ಹೇಳಿ. ಹೌದು, ಸೊ ಮುಂಚೆ ಏನಾಗಿತ್ತು ಅಂದ್ರೆ, ಸೊ ಜಿಎಸ್ಟಿ ಬಂದಾಗ ಅಂದ್ರೆ ಅದಕ್ಕಿಂತ ಮುಂಚೆ ಕೂಡ ಮೊದಲು ಗವರ್ಮೆಂಟ್ ಕೂಡ 10-18 ಟ್ಯಾಕ್ಸ್. ಹೌದು, ಈಗ ಡ್ರಾಫ್ಟ್ ಮಾಡಿದಾಗ ಕೂಡ ಜಿಎಸ್ಟಿ ಇದು, ಸೊ ಅದನ್ನ 4 ಅಥವಾ 5 ಸ್ಲ್ಯಾಬ್ಗಳಲ್ಲಿ ಮಾಡಿದ್ರು. ಫಸ್ಟ್ ಒಂದು 5% ಅಂತ, ಆಮೇಲೆ 12%, 18%, 28%. ಇದನ್ನು ಹೊರತಾಗಿಯೂ ಕೆಲವೊಂದು ಸ್ಪೆಷಲ್ ಸ್ಲ್ಯಾಬ್ಗಳು ಇದ್ದು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. 1%, 3%, ಈಗ ಜ್ಯುವೆಲರಿಗಳಿಗೆಲ್ಲ 3% ಇದೆ. ಸೊ ಇದೇನಾಗಿತ್ತು ಅಂದ್ರೆ ಒಂದು 10-12 ಸ್ಲ್ಯಾಬ್ಗಳು ಆಗಿ ಬಹಳ ಕನ್ಫ್ಯೂಷನ್ ಆಗ್ತಾ ಇತ್ತು ಈ ರೆವಿನ್ಯೂ ಅಥಾರಿಟಿಗಳ ಮಧ್ಯೆ ಮತ್ತೆ ಬಿಸ್ನೆಸ್ಗಳ ಮಧ್ಯೆ. ನಾವು ಈಗ 5 ಹೇಳೋದು, 12 ಹೇಳೋದು, ಆಮೇಲೆ 12 ಹೇಳೋದು, 18 ಹೇಳೋದು. ಸೊ ಇದನ್ನೆಲ್ಲ ಒಂದು ಸ್ಟಾಪ್ ಮಾಡಿ ಸಿಂಪಲ್ ಈಗ ಎಲ್ಲಾ ಒಂದು ಮ್ಯಾಕ್ಸಿಮಮ್ ಗೂಡ್ಸ್ಗೆ 2 ಸ್ಲ್ಯಾಬ್ಗಳು, 5 ಮತ್ತು 18, 2 ಸ್ಲ್ಯಾಬ್ಗಳನ್ನ ಇಟ್ಟು ಒಂದು ಸಿನ್ ಕ್ಯಾಟಗರಿ ಅಂತ ಮಾಡಿದ್ದಾರೆ. ಅದರಲ್ಲಿ ಏನಂದ್ರೆ ಈ ಟೊಬ್ಯಾಕೋ, ಈ ತರದೆಲ್ಲ ಬರುತ್ತೆ, ಒಂದು ಲಕ್ಸರಿ ಪ್ರಾಡಕ್ಟ್ ಬರುತ್ತೆ, ಅದನ್ನ 40% ಅಲ್ಲಿ ಇಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ HSN ಅಥವಾ ಆ ಗೂಡ್ಸ್ ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಅಥವಾ ಸರ್ವಿಸ್ ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಬಹಳ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಇದು 5 ಅಥವಾ 18 ಇಷ್ಟೇ ನೋಡೋದಿರುತ್ತೆ. ಸೊ ಈಗ ಸಿನ್ ಗೂಡ್ಸ್ 40% ಅದರ ಮೇಲೆ ಇರುತ್ತೆ, ಯಾಕಂದ್ರೆ ಅದು ಬಹಳ ಕ್ಲಿಯರ್ ಆಗಿ ಕೆಲವೊಂದು ಒಂದು 10% ಐಟಮ್ ಮೇಲೆ ಇರಬಹುದು ಅದು. ಸೊ ಅದರಿಂದ ಈ ರೇಟ್ ಏನಿದೆ ಅಲ್ಲ, ಈ ರೇಟ್ ಸಿಂಪ್ಲಿಫಿಕೇಶನ್ ಬಿಸ್ನೆಸ್ ಗಳಿಗೆ ಮತ್ತೆ ರೆವಿನ್ಯೂ ಅಥಾರಿಟಿಗಳಿಗೆ ಏನು ಡಿಫರೆನ್ಸಸ್ ಇತ್ತಲ್ಲ ಅದನ್ನ ಬಹಳ ಕಡಿಮೆ ಮಾಡಿ ಲಿಟಿಗೇಷನ್ಸ್ ನ ಅವಾಯ್ಡ್ ಮಾಡುತ್ತೆ ಅಂತ ಅನ್ಕೊಳ್ತೇನೆ. ಈಗ ಗ್ರಾಹಕರ ದೃಷ್ಟಿಯಿಂದ ನೋಡಿದ್ರೆ ಬಹಳಷ್ಟು ಉತ್ಪನ್ನಗಳಿಗೆ 5% GST ದರವನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಿ. ಹೌದು. ಯಾವ್ಯಾವ ವಸ್ತುಗಳು ಈ ಒಂದು ವ್ಯಾಪ್ತಿಗೆ ಬರ್ತವೆ? ಸೊ ಈಗ 5% ಅಂತ ನಾವು ಹೇಳೋದಾದ್ರೆ, ಫಸ್ಟ್ ನಾನು ಹೇಳೋದಾದ್ರೆ ಬಹಳ ಗೂಡ್ಸ್ ಗಳನ್ನ 0% ಹಾಕಿದ್ದಾರೆ, ಅಂದ್ರೆ ನಿಲ್ ರೇಟೆಡ್ ಅಥವಾ ಗಮನಿಸಬೇಕಾಗಿರುವಂತಹದ್ದು ಔಷಧ ಉತ್ಪನ್ನಗಳು. ಹೌದು ಹೌದು. ಅದರಲ್ಲಿ ನಾನು ವಿಶೇಷವಾಗಿ ಹೇಳಬೇಕು ಅಂದ್ರೆ 0% ಅಲ್ಲಿ ಹೋಗಿರೋದು ಈಗ ಎಲ್ಲಾ ತರಹದ ಇಂಡಿಯನ್ ಬ್ರೆಡ್ ಗಳಾಗಿರ್ಬೋದು, ಚಪಾತಿ ಪರಾಠ ಆ ತರದೆಲ್ಲ ಬ್ರೆಡ್ ಗಳು, ಆಮೇಲೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಮಕ್ಕಳಿಗೆ ಬೇಕಾಗುವ ಇರೇಸರ್, ಪೆನ್ಸಿಲ್, ಶಾರ್ಪ್ನರ್ಸ್, ನೋಟ್ ಬುಕ್ಸ್, ಎಕ್ಸರ್ಸೈಸ್ ಬುಕ್ಸ್ ಅವೆಲ್ಲದನ್ನು 0% ಹಾಕಿದ್ದಾರೆ. ಮತ್ತೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಇಂಡಿವಿಜುವಲಿ ಯಾರು ತಗೊಳ್ತಾರೋ ಅದನ್ನ 0% ಹಾಕಿದ್ದಾರೆ. ಸೊ ಇದು ಫಸ್ಟ್ ಆಫ್ ಆಲ್ ಇದು 0% ಹೋಗುತ್ತೆ, ಇದ್ರ ಮೇಲೆ ಯಾವುದೇ ತರಹದ GST ಇರೋದಿಲ್ಲ. ಸೊ ಇದಾದ್ಮೇಲೆ ಬಹಳ ಐಟಮ್ ಗಳನ್ನ, ಐ ಥಿಂಕ್ ಒಂದು 60% ಐಟಮ್ ಗಳನ್ನ ಮುಂಚೆ ಏನು 12 ಅಥವಾ 18% ಇತ್ತು ಅದನ್ನ 5% ತಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಂದ್ರೆ ಅಗೇನ್ ಹೇರ್ ಆಯಿಲ್ ಗಳು, ಸೋಪ್ ಗಳು, ಆಮೇಲೆ ಫರ್ಟಿಲೈಸರ್ ಗಳು, ಆಮೇಲೆ ಈಗ ರಿನ್ಯೂಬಲ್ ಎನರ್ಜಿಯಲ್ಲಿ ಸೋಲಾರ್ ಪ್ಯಾನಲ್ಗಳು ಮತ್ತೆ ಸೋಲಾರ್ ಎಲ್ಲಾ ಪ್ರಾಡಕ್ಟ್ ಗಳು ಅದು ಬರ್ತಾ ಇದೆ. ಮತ್ತೆ ಆಲ್ಮೋಸ್ಟ್ ಎಲ್ಲದೂ FMCG ಗುಡ್ಸ್ ಅಥವಾ ಬ್ಯೂಟಿ ಗುಡ್ಸ್ ಅಂತ ಏನಿದೆ ಅಲ್ವಾ ನಾನು ಹೇಳ್ದಂಗೆ ಅದು 5% ಸೌಂದರ್ಯವರ್ಧಕಗಳು ಅದೆಲ್ಲದೂ 5% ಅಲ್ಲಿ ಬರ್ತಾ ಇದೆ. ಒಂದು 60% ಗುಡ್ಸ್ ಏನಿದೆಯೋ ಮುಂಚೆ 12-18% ಅಲ್ಲಿ ಇದ್ದಿದ್ದು 5% ಅಲ್ಲಿ ಕ್ಲಬ್ ಮಾಡಿದ್ದಾರೆ ಇವಾಗ. ಇದರಿಂದ ಏನಾಗ್ತಾ ಇದೆ, ಒಂದು 7-13% ತನಕ ಏನು ಗುಡ್ಸ್ ಸೇಲ್ ಆಗ್ತಾ ಇತ್ತು ಅದರ ಮೇಲೆ ರಿಯಾಯಿತಿಗಳು ಗ್ರಾಹಕರಿಗೆ ಡೈರೆಕ್ಟ್ ಆಗಿ ಪಾಸ್ ಆನ್ ಆಗುತ್ತೆ. ಸೊ ಇದರ ಎಫೆಕ್ಟಿವ್ ಡೇಟ್ 22 ಸೆಪ್ಟೆಂಬರ್ 2025 ನಂತರ ಅದು ಎಫೆಕ್ಟಿವ್ ಆಗುತ್ತೆ, 23ರಿಂದ ಆಗುತ್ತೆ. ಸೊ ಇದು ಅಂದ್ರೆ ಬಹಳ ಈಗ ನಾವು ಡೈಲಿ ಫಾರ್ ಎಕ್ಸಾಂಪಲ್ ಅದೇ ಟೂತ್ ಪೇಸ್ಟ್ ಇರಬಹುದು, ಟೂತ್ ಬ್ರಷ್ ಇರಬಹುದು, ಇದೆಲ್ಲ ಡೈಲಿ ಪ್ರಾಡಕ್ಟ್ಸ್ ಮೇಲೆ 5% ಆಗಿರೋದು ಬಹಳ ಅಂದ್ರೆ ಈ ಎಂಟೈರ್ ಇಂಡಿಯಾದಲ್ಲಿ ಅನುಕೂಲ ಆಗುತ್ತೆ. ಆಮೇಲೆ 28% ಇರುವುದನ್ನು 18% ಇಳಿಸಿರುವಂತಹ ಉತ್ಪನ್ನಗಳು ಯಾವ್ಯಾವ? 28% ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಏರ್ ಕಂಡೀಷನರ್ ಗಳಿತ್ತು, ಆಮೇಲೆ ಡಿಶ್ ವಾಷಿಂಗ್ ಮಷೀನ್ಸ್ ಇದನ್ ಪಾತ್ರೆ ತೊಳೆಯುವ ಮಷೀನ್ ಗಳಿದೆಯಾ ಅದಿತ್ತು, ಆಮೇಲೆ ಟೆಲಿವಿಷನ್ ಗಳು ಯಾವುದು 32 ಇಂಚಿನಕ್ಕಿಂತ ಜಾಸ್ತಿ ಇತ್ತು ಮುಂಚೆ 28% ಅಲ್ಲಿ ಇತ್ತು. ಸೊ ಅದನ್ನ ಈಗ 18% ತಂದಿದ್ದಾರೆ. ಈ 28% ಸ್ಲ್ಯಾಬ್ ಅನ್ನೋದು ಇಲ್ಲವೇ ಇಲ್ಲ. ಸೊ ನೆಕ್ಸ್ಟ್ ಮೇನ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಸಿಮೆಂಟ್, ಯಾಕಂದ್ರೆ ಮೇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಬೇಕಾಗಿರೋ ರಾ ಮೆಟೀರಿಯಲ್ ಸಿಮೆಂಟ್ ಆಗಿತ್ತು, ಅದರ ಮೇಲೆ 28% ಇತ್ತು, ಅದನ್ನ ಕಡಿಮೆ ಮಾಡಿ ಇವಾಗ 18% ತಂದಿದ್ದಾರೆ. ಸೊ ಪ್ರಮುಖವಾಗಿ ನೋಡೋದಾದ್ರೆ ಇದು ಒಂದು ಅಂದ್ರೆ ಬಹಳ ಡೇ ಟು ಡೇ ಬೇಸಿಸ್ ಅಲ್ಲಿ ಯೂಸ್ ಆಗುವ ಐಟಮ್ಸ್ ಅಂತ ಹೇಳ್ಬೋದು. ಅಂದ್ರೆ ಈಗ ಕಟ್ಟಡಗಳ ಒಂದು ನಿರ್ಮಾಣ ಕಾರ್ಯದಲ್ಲಿ ಕೂಡ ಇದು ಅನುಕೂಲ ಆಗ್ತದೆ ಅಂತ. ಹೌದು ಹೌದು, ಯಾಕಂದ್ರೆ ಒಂದು 20-30% ಅವ್ರದ್ದು ಏನು ಕಾಸ್ಟ್ ಇರ್ತದೆ ಅದು ಸಿಮೆಂಟ್ ಅಲ್ಲೇ ಹೋಗ್ತದೆ. ಸೊ ಅದು 28% ಅಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕಿತ್ತು, ಅದರಲ್ಲಿ ಸ್ಟ್ರೇಟ್ ಅವೇ 10% ರಿಡಕ್ಷನ್ ಆಗ್ತಾ ಇದೆ ಇವಾಗ. ಸೊ ಈಗ ಕಟ್ಟಡ ನಿರ್ಮಾಣಗಳು ಏನ್ ಇದೆ ಅಲ್ವಾ ಅದೆಲ್ಲ ಬಹಳ ಅಂದ್ರೆ ಒಂದು 5-6% ಕಡಿಮೆ ರೇಟ್ಗೆ ಅವರು ಮಾಡುವಂತಹ ಅನುಕೂಲ ಆಗ್ತಾ ಇದೆ. ವಿಶೇಷವಾಗಿ ಈ ಕೃಷಿಕರಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಯಂತ್ರೋಪಕರಣಗಳಾಗಬಹುದು, ರಸಗೊಬ್ಬರ ಆಗಬಹುದು, ಅಥವಾ ಏನು ಇನ್ಪುಟ್ಸ್ ಅಂತ ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಸುಧಾರಣೆ ಆಗಿದೆ? ಅಗ್ರಿಕಲ್ಚರ್ ಅಲ್ಲೂ ಹಾಗೆ ಎಲ್ಲದೂ ಹೆಚ್ಚು ಕಡಿಮೆ 12-18% ಅಲ್ಲಿ ಇತ್ತು. ಅದರಲ್ಲಿ ಹ್ಯಾಂಡ್ ಪಂಪ್ ಗಳಾಗಿರಬಹುದು ಅಥವಾ ಟ್ರಾಕ್ಟರ್ಗಳು ಮತ್ತೆ ಅದರ ರಸಗೊಬ್ಬರಗಳು ಫರ್ಟಿಲೈಸರ್ಸ್ ಅಂತ ಇದೆ ಅದು 12% ಅಲ್ಲಿ ಮುಂಚೆ ಇತ್ತು, ಅದನ್ನು ಎಲ್ಲದೂ ತೆಗೆದು ಇವಾಗ 5% ಸ್ಲ್ಯಾಬ್ಗೆ ಹಾಕಿದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಕೃಷಿಯಲ್ಲಿ ಉಪಯೋಗ ಆಗುವಂತಹ ಏನು ರಾ ಮೆಟೀರಿಯಲ್ಗಳಿರಬಹುದು ಅಥವಾ ಮಷಿನರಿಗಳಿರಬಹುದು, ಯಾಕಂದ್ರೆ ಮಷಿನರಿಗಳಲ್ಲಿ ಒಂದು ಟ್ರಾಕ್ಟರ್ ಇರಬಹುದು ಅಥವಾ ಹ್ಯಾಂಡ್ ಪಂಪ್ಗಳಿರಬಹುದು ಮೇಜರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತದೆ ಅವರಿಗೆ. ಅದಕ್ಕೆ ಅವರು ಆಮೇಲೆ ಅದನ್ನ ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೂ ತಗೊಳ್ಳೋದಿಲ್ಲ, ಯಾಕಂದ್ರೆ ಅವರು ಮುಂದೆ ಏನು GST ವ್ಯಾಪಾರ ಮಾಡೋದಿಲ್ಲ. ಸೊ ಅದೇನಾಗುತ್ತೆ ಅವರು ಕಾಸ್ಟ್ಗೆ ಆಡ್ ಆಗ್ತಿತ್ತು. ಸೊ ಇದು ಈ 7-13% ಏನು ರಿಡಕ್ಷನ್ ಇದೆಯಾ ಬಹಳ ದೊಡ್ಡ ಒಂದು ರಿಡಕ್ಷನ್ ಆಗಿರ್ತದೆ. ಸೊ ಅದರಿಂದ ಈ ರೈತರಿಗೆ ಯಾರ ರೈತಾಪಿ ಮಾಡ್ತಾ ಇದಾರೋ ಅವರಿಗೆ ಮತ್ತೆ ಎಲ್ಲ ಸೊಸೈಟಿಗಳಿಗೆ ಇದು ಬಹಳ ಬಹಳ ಬಹಳ ಅನುಕೂಲ ಆಗ್ತದೆ. ಎಲ್ಲ ಹೆಚ್ಚು ಕಡಿಮೆ ಕೃಷಿ ಮತ್ತು ಕೃಷಿಯ ಉಪಕರಣಗಳು 5% ನಲ್ಲಿ ಇವಾಗ ನೀರಾವರಿಗೆ ಸಂಬಂಧಪಟ್ಟಂತಹದ್ದಿರಬಹುದು ಅಥವಾ ಟ್ರಾಕ್ಟರ್ ಟಿಲ್ಲರ್ ಉಳುಮೆಗೆ ಸಂಬಂಧಪಟ್ಟಂತಹದ್ದು ಹಾರ್ವೆಸ್ಟರ್ ಇರಬಹುದು ಇಂಥದಕ್ಕೆಲ್ಲ ಕೂಡ 5% ಮುಂಚೆ 12 ಅಥವಾ 18 ಇತ್ತು. ಸೊ ಇವಾಗ ಎಲ್ಲದೂ 5% ಹಾಕಿದ್ದಾರೆ. ಇನ್ನೊಂದು ವಿಚಾರ ಈಗ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ GST ದರ ಇದೆ ಇವಾಗ? ಮುಂಚೆ ಏನಾಗಿತ್ತು ಅಂದ್ರೆ ಅದು ಈ ಆಟೋಮೊಬೈಲ್ ಕಾರ್ಸ್ಗಳು ಎಸ್ಪೆಷಲಿ ಕಾರ್ಸ್ ಆಟೋರಿಕ್ಷಾಗಳು ಮತ್ತೆ ಫೋರ್ ವೀಲರ್ಸ್ 28-40% ಜಿಎಸ್ಟಿ ಅಲ್ಲಿ ಇತ್ತು. ಯಾಕಂದ್ರೆ 28% ಜಿಎಸ್ಟಿ ಪ್ಲಸ್ 12% ಸೆಸ್ ಅಂತ ಆಗ್ತಿತ್ತು. ಸೊ ಇವಾಗ ಅದರಲ್ಲಿ ಎರಡು ತರದ ವಿಂಗಡಣೆಯನ್ನು ಮಾಡಿದ್ದಾರೆ. ಒಂದು ಅಂದ್ರೆ ಸ್ಮಾಲ್ ಕಾರ್ಸ್ ಅಥವಾ ಸ್ಮಾಲ್ ವೆಹಿಕಲ್ಸ್ ಪ್ಲಸ್ ಆಟೋರಿಕ್ಷಾಸ್. ಸೊ ಅದೇನು 28-40% ಇತ್ತು ಅದನ್ನ ತಂದು ಇವಾಗ 18% ಮಾಡಿದ್ದಾರೆ. ಅಂದ್ರೆ ಸ್ಟ್ರೇಟ್ ಅವೇ 10% ರಿಡಕ್ಷನ್ ಆಗುತ್ತೆ. ಸೊ ಆದ ಸ್ಮಾಲ್ ಕಾರ್ಸ್ ಅನ್ನೋ ಡೆಫಿನಿಷನ್ ಹೇಳೋದಾದ್ರೆ ಡೀಸೆಲ್ ಕಾರ್ಗಳಲ್ಲಿ 1500 cc ಕ್ಕಿಂತ ಕಡಿಮೆ ಮತ್ತು 4000 mm ಕ್ಕಿಂತ ಕಡಿಮೆ ಇರುವ ಲೆಂಗ್ತ್. ಸೊ ಒಂದು ಎಂಜಿನ್ ಅಂದ್ರೆ 1500 cc ಕ್ಕಿಂತ ಕಡಿಮೆ ಮತ್ತೆ ಲೆಂಗ್ತ್ ಅಲ್ಲಿ 4000 mm ಕ್ಕಿಂತ ಕಡಿಮೆ ಇರೋದು. ಅದೇ ತರ ಪೆಟ್ರೋಲ್ ಅಲ್ಲಿ 1200 cc ಕ್ಕಿಂತ ಕಡಿಮೆ ಮತ್ತು 4000 cc ಕ್ಕಿಂತ ಕಡಿಮೆ ಇರೋ ಕಾರ್ಗಳು ಹೆಚ್ಚು ಕಡಿಮೆ ಎಲ್ಲ ಈ ಸ್ಮಾಲ್ ಒಂದು 10-12 lakh ರೇಂಜ್ ಅಲ್ಲಿ ಬರೋ ಕಾರ್ಗಳೆಲ್ಲ ಇದೇ ರೇಂಜ್ ಅಲ್ಲಿ ಬರುತ್ತೆ. 18%. ಸೊ ಇದರಿಂದ ಅಂದಾಜು ಒಂದು ಒಂದು ಕಾರ್ ಮೇಲೆ ಒಂದು 10-12 lakh ಕಾರ್ ಅಂತ ಅನ್ಕೊಂಡ್ರೆ ಇದರ ಜಿಎಸ್ಟಿ ಚೇಂಜ್ ಕ್ಕಿಂತ ಮುಂಚಿನ ದರಕ್ಕಿಂತ ನಾವು ಕಂಪೇರ್ ಮಾಡಿದ್ರೆ 1-1.5 lakh ಸರಾಸರಿ ಕಡಿಮೆ ಆಗುತ್ತೆ. ಅದೇ ಕಾರ್ ಇವಾಗ 1-1.5 lakh ಕಡಿಮೆ ದರಕ್ಕೆ ಸಿಗುತ್ತೆ. 28% ಜಿಎಸ್ಟಿ ಈಗ 18% ಮಾಡಿದ್ದಾರೆ. ಚಿಕ್ಕ ಕಾರುಗಳು ಅದೇ ಇದಕ್ಕಿಂತ ದೊಡ್ಡದು ಅಂದ್ರೆ ಇದನ್ನು ಬಿಟ್ಟು ಇರೋ ಕಾರ್ಗಳನ್ನ ಲಕ್ಸರಿ ಕಾರ್ಸ್ ಅಂತ ಮಾಡಿದ್ದಾರೆ. ಅದನ್ನ 40% ಅಲ್ಲಿ ವೇಟೆಡ್ ಮಾಡಿದ್ದಾರೆ. ಕೊಡುವ ತಾಕತ್ ಇರುವವರು ಕೊಟ್ಕೊಳ್ಳಿ. ಹೌದು ಸರ್. ಈಗ ಕನ್ಸ್ಟ್ರಕ್ಷನ್ ನಾವು ಈಗಾಗಲೇ ಹೇಳಿದ್ವಿ, ಸಿಮೆಂಟಿಗೂ ಕೂಡ 18% ಕಡಿಮೆ ಆಗಿದೆ ಅಂತ ಹೇಳಿ, ಇದ್ರ ಬಗ್ಗೆ ಹೇಳಿ. ಈ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಅಲ್ಲಿ ಅದೇನಾಗ್ತಿತ್ತು ಅಂದ್ರೆ ಮೇನ್ ಇನ್ಪುಟ್ ಸಿಮೆಂಟ್ ಆಗಿದ್ದರಿಂದ ಎಲ್ಲರೂ ರಿಜಿಸ್ಟರ್ಡ್ ಡೀಲರ್ಸ್ ಆಗಿದ್ದರಿಂದ 28% ಯಾವಾಗ ಸಿಮೆಂಟ್ ಮಾರಾಟ ಆಗ್ತಿತ್ತು ನೋಟಿಫೈಡ್ ರೇಟ್ 28% ಆಗ್ತಿತ್ತು. ನಾನು ನೋಡಿದ ಪ್ರಕಾರ ಅರೌಂಡ್ 30% ಕಾಸ್ಟ್ ಏನಿರ್ತದೆ ಒಂದು ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಕಾಸ್ಟ್ ಆಗಿರುತ್ತೆ. ಸಿಮೆಂಟ್ ಪ್ಲಸ್ ಸ್ಟೀಲ್ ಮತ್ತೆ ಅದರದ್ದು ಸ್ಟೀಲ್ಗಳು ಯಾವಾಗ 18% ಅಲ್ಲಿ ಇದ್ವು ಅದು ಕಂಟಿನ್ಯೂ ಆಗ್ತಾ ಇದೆ. ಈ ಸಿಮೆಂಟ್ 28-18 ಆಗೋದ್ರಿಂದ ಹೆಚ್ಚು ಕಡಿಮೆ ಒಂದು ಈಗ ಬಿಲ್ಡಿಂಗ್ 1 crore ರೆಡಿ ಆಗುವಂತದ್ದು ಒಂದು ಅಂದಾಜು 95 lakh ರೆಡಿ ಆಗುವ ಒಂದು ಅನುಕೂಲ ಆಗ್ತದೆ. ಸೊ ಇದರಿಂದ ಬಿಲ್ಡರ್ಸ್ ಗಳಿಗೆ ಹಾಗೆ ಮನೆ ಕಟ್ಟುವವರು ಮನೆ ಪರ್ಚೇಸ್ ಮಾಡುವವರು, ಯಾಕಂದ್ರೆ ಅಲ್ಟಿಮೇಟ್ಲಿ ಜಿಎಸ್ಟಿ ವಿಲ್ ಬಿ ಬೋರ್ನ್ ಬೈ ಇವರು, ಯಾವ ಕನ್ಸ್ಯೂಮರ್ಸ್ ಇದಾರಲ್ವಾ ಪರ್ಚೇಸ್ ಮಾಡುವವರು, ಅವರಿಗೆ ಬಹಳ ಒಂದು 5-6% ತನಕ ಕಡಿಮೆ ಆಗ್ತದೆ. ಇದು ಒಂದು ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಬಹಳ ದೊಡ್ಡ ಡಿಮಾಂಡ್ ಅನ್ನು ಮತ್ತು ಕ್ರಿಯೇಟ್ ಮಾಡಲಿದೆ. ಇನ್ನೊಂದು ವಿಚಾರ, ಈ ಲಕ್ಸುರಿ ಟ್ಯಾಕ್ಸ್ ಅಂತ ಹೇಳಿದ್ರೆ ಈಗ 40% ಯಾವ ವಸ್ತುಗಳಿಗೆಲ್ಲ ಈ ಒಂದು ಟ್ಯಾಕ್ಸ್ ಇದೆ? 40% ಅಂದ್ರೆ ಫಸ್ಟ್ ಅಂದ್ರೆ ಟೊಬ್ಯಾಕೋ ಮತ್ತೆ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್, ತಂಬಾಕು ಉತ್ಪನ್ನಗಳು, ಸಿಗರೇಟ್ ಆಗಿರಬಹುದು, ತಂಬಾಕು ಉತ್ಪನ್ನಗಳು, ಯಾವುದೇ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅದನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡಬಹುದು. ಹೌದು, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾನ್ಯ ವಿತ್ತ ಮಂತ್ರಿಗಳು ಅದನ್ನ ಮೆನ್ಷನ್ ಮಾಡಿದ್ರು. ಸೊ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಯಾವುದು ಅರ್ಥ ಇಲ್ಲ, ಅದನ್ನ ನಾವು ಜಾಸ್ತಿ ಮಾಡೇ ಮಾಡ್ತೇವೆ. ಸೆಕೆಂಡ್ ಅಂದ್ರೆ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಬರುತ್ತಲ್ಲ, ಸೊ ಎಲ್ಲ ಸೋಡಾ ಡ್ರಿಂಕ್ಸ್, ಅದಕ್ಕೆ 40% ಮಾಡಿದ್ದಾರೆ. ಯಾಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ವೇ ಅಲ್ಲ, ಶುಗರ್ ಡ್ರಿಂಕ್ಸ್ ಅವೆಲ್ಲ. ಅದು ಬಿಟ್ಟು ಮತ್ತೆ ಏನೇನು ಕೆಫಿನೇಟೆಡ್ ಡ್ರಿಂಕ್ಸ್ ಬರುತ್ತೆ, ಎಲ್ಲ ಎನರ್ಜಿ ಡ್ರಿಂಕ್ಸ್ ಗಳು, ನಾನ್ ಆಲ್ಕೋಹಾಲಿಕ್, ಯಾಕಂದ್ರೆ ಆಲ್ಕೋಹಾಲಿಕ್ ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನಾನ್ ಆಲ್ಕೋಹಾಲಿಕ್ ಏನಿದೆ ಅದರ ಮೇಲೆಲ್ಲ 40% ಅನ್ನ ಮಾಡಿದ್ದಾರೆ. ಸೊ ಇದು ಒಂದು 3-4 ಸೆಗ್ಮೆಂಟ್, ಒಂದು ಲಕ್ಸರಿ ಕಾರ್ಸ್, ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್, ಎನರ್ಜಿ ಡ್ರಿಂಕ್ಸ್ ಮತ್ತೆ ನಾನ್ ಆಲ್ಕೋಹಾಲಿಕ್ ಬೇವರೇಜಸ್ ಅಂತ ಹೇಳ್ಬೋದು. ಇವೆಲ್ಲ ಹೆಚ್ಚು ಕಮ್ಮಿ ಎಲ್ಲವೂ ಕೂಡ ನಾವು ಗೂಡ್ಸ್ ಅಥವಾ ಒಂದು ವಸ್ತುವಿನ ರೂಪದಲ್ಲಿ ನಾವು ನೋಡ್ತಾ ಇದ್ವಿ. ಸೇವಾ ತೆರಿಗೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಸೇವಾ ತೆರಿಗೆಯಲ್ಲಿ ಹೆಚ್ಚು ಕಡಿಮೆ ಸೇಮ್ ರೇಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಯಾಕಂದ್ರೆ ಸೇವೆಯಲ್ಲಿ ಮುಂಚಿಂದನೂ ಈ ಟ್ರಾನ್ಸ್ಪೋರ್ಟೇಶನ್ ಆಗಿರಬಹುದು, ರೈಲ್ವೆ ಸರ್ವಿಸಸ್ ಆಗಿರಬಹುದು, 5% ಅಲ್ಲೇ ಇತ್ತು. ಅದು ಯಾವುದು 18% ಅಲ್ಲಿ ಬಹಳ ಕಡಿಮೆ ಸೇವೆಗಳಿತ್ತು, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಸರ್ವಿಸಸ್ ಗಳಲ್ಲಿ ವರ್ಕ್ಸ್ ಕಾಂಟ್ರಾಕ್ಟ್ ಸರ್ವಿಸ್ ಅಂತ ಒಂದು ಬರುತ್ತೆ. ಈಗ ಯಾರು ಸಬ್ ಕಾಂಟ್ರಾಕ್ಟ್ ಮಾಡ್ತಾರೆ, ಒಬ್ಬ ಮನೆ ವಿತ್ ಮಟೀರಿಯಲ್ ಮನೆ ಕಟ್ಟಿಕೊಡ್ತಾರೆ, ಅದನ್ನ ಹೆಚ್ಚು ಮಾಡಿ 12% ಅಲ್ಲಿತ್ತು, ಅದನ್ನ 18% ಮಾಡಿದ್ದಾರೆ. ಸ್ಲಾಬ್ ಇಲ್ಲ ಇವಾಗ, 12% ಸ್ಲಾಬ್ ಇಲ್ಲ, ಅದನ್ನ 5% ಮಾಡಿಲ್ಲ, 12% ಮಾಡಿದ್ದಾರೆ. ಆದ್ರೆ ಇದು ಯಾರು ಇಂಡಿವಿಜುವಲಿ ಮನೆ ಕಟ್ತಾರಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ, ಇದು ಓನ್ಲಿ ಇನ್ ಕೇಸ್ ಆಫ್ ಅಪಾರ್ಟ್ಮೆಂಟ್ಸ್. ಸೊ ಇಂಡಿವಿಜುವಲಿ ಮನೆ ಕಟ್ಟುವವರಿಗೆ ಇದನ್ನ ಎಕ್ಸೆಂಪ್ಷನ್ ಇದೆ, ಮುಂಚಿಂದನೂ ಇತ್ತು, ಅದು ಕಂಟಿನ್ಯೂ ಆಗಿದೆ. ಸೊ ಮತ್ತೆ ಬೇರೆದ್ ಹೇಳಬೇಕು ಅಂದ್ರೆ ಈ ಒಂದು ಹೋಟೆಲ್ ಅಕಾಮಿಡೇಷನ್ಸ್ ಅಂತ ಬರುತ್ತೆ, ರೆಸಾರ್ಟ್ಗಳು, ಅದರಲ್ಲಿ 7,500 ಕಡಿಮೆ ಇರುವ ಯಾವುದೇ ರೂಮ್ಗಳಿರುವ, ಹೌದು, ದಿನ ಬಾಡಿಗೆ ರೂಮ್ಗಳಿರುವ ಒಂದು ರೆಸಾರ್ಟ್ ಅಥವಾ ಹೋಟೆಲ್ ಆಗಿದ್ದಿದ್ರೆ ಅದಕ್ಕೆ ಮುಂಚೆ 5% ಇತ್ತು, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಇದ್ದಿದ್ರೆ 12% ಅಂತ ಇತ್ತು, ಅದನ್ನ ಇವಾಗ 18% ಮಾಡಿದ್ದಾರೆ. ಇವೆಲ್ಲವೂ ಕೂಡ ಗ್ರಾಹಕರ ದೃಷ್ಟಿಯಿಂದ ಆಯ್ತು, ಈ ಉತ್ಪಾದಕರ ದೃಷ್ಟಿಯಿಂದ ಈ ಜಿಎಸ್ಟಿ 2 ಯಾವ ರೀತಿ ಬದಲಾವಣೆ ತಂದಿದೆ? ಒಂದು ಅಂದ್ರೆ ಉತ್ಪಾದಕರ, ಈಗ ಗ್ರಾಹಕರಿಗೆ ಯಾವಾಗ ರೇಟ್ ರಿಡಕ್ಷನ್ಸ್ ಆಗುತ್ತೋ ಉತ್ಪಾದಕರಿಗೆ ಡಿಮಾಂಡ್ ಪುಲ್ ಬಹಳ ಬರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಇವಾಗ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಅಂದ್ರೆ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಇದು ಅಕ್ರಾಸ್ ದ ಸೆಕ್ಟರ್ಸ್, ಈಗ ಒಂದು ಸೆಕ್ಟರ್ ಅಂತ ಅಲ್ಲ, ಎಲ್ಲಾ ಸೆಕ್ಟರ್ಗಳಲ್ಲಿ ಎಂಟೈರ್ ವ್ಯಾಲ್ಯೂ ಚೈನ್ ಗಳಲ್ಲಿ ಕಡಿಮೆ ಆಗ್ತದೆ, ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಹೌದು, ಒಂದು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಟರ್ನ್ ಅರೌಂಡ್ ಇನ್ಕ್ರೀಸ್ ಆಗುತ್ತೆ, ಬಹಳ ಬೇಡಿಕೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಸೆಕೆಂಡ್ ಹೇಳೋದಾದ್ರೆ ಪ್ರೊಸೆಸ್ ರಿಲೇಟೆಡ್ ರಿಫಾರ್ಮ್ಸ್ ಸಿಂಪ್ಲಿಫಿಕೇಶನ್ ಮಾಡಿದ್ರಿಂದ ಅದರಲ್ಲೂ ಕೂಡ ಅವ್ರಿಗೆ ಬಹಳ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡೋದಾಗಿದ್ರು, ರೀಫಂಡ್ ಬೇಗ ಬರಬಹುದು, ಆ ತರದೆಲ್ಲ ಆಗಿದ್ರಿಂದ ಬಹಳ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಾವು ಈಗ ಮಾತನಾಡಿರುವಂತಹದ್ದು ಜಿಎಸ್ಟಿ ದರದ ಬಗ್ಗೆ ಮಾತನಾಡಿದೀವಿ. ಜಿಎಸ್ಟಿ ಪ್ರೊಸೆಸ್ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೇನು ಸವಾಲುಗಳು ಎದುರಾಗ್ತಾ ಇದ್ವು ಮತ್ತು ಯಾವ ರೀತಿ ಒಂದು ಸುಧಾರಣೆ ಆಗಿದೆ? ಈಗ ಇದರಲ್ಲಿ ಒಂದು ಎರಡರಿಂದ ಮೂರು ತರಹದ ಒಂದು ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಈಗೇನಾಗ್ತಾ ಇದೆ ಅಂದ್ರೆ, ಒಂದು ರಿಜಿಸ್ಟ್ರೇಷನ್ಸ್ ಮಾಡಬೇಕು, ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಳ್ಬೇಕು ಅಂದ್ರೆ ಅದು ಸ್ವಲ್ಪ ಕ್ಲಿಷ್ಟಕರವಾದ ಪ್ರೊಸೆಸ್ ಆಗಿದೆ. ಏನಾಗ್ತಾ, ಅವರಿಗೆ ಸಣ್ಣ ವ್ಯಾಪಾರಿ ಆಗಿರಬಹುದು ಅಥವಾ ಅತಿ ದೊಡ್ಡ ಎಂಎನ್ಸಿ ಆಗಿರ್ಬೋದು, ಅವ್ರಿಗೆ ಒಂದೇ ಪ್ರೊಸೆಸ್ ಇದೆ. ಅದರಲ್ಲಿ ಅವ್ರು ಮಾಡೋದು ಇದೆ, ಇವ್ರು ಮಾಡೋದು ಸೇಮ್ ಆಗಿದೆ. ಅದರಲ್ಲಿ ಏನಿದೆ ಅಂದ್ರೆ, ಒಂದು ಆರ್ಜಿಒನ್ ಅಂತ ಒಂದು ಫಾರ್ಮ್ ಫಿಲ್ ಮಾಡಬೇಕು, ಅದರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ಹಾಕಬೇಕು, ನಿಮ್ದು ಎಲ್ಲಾ ಕೆವೈಸಿಗಳು ಪ್ಲಸ್ ನಿಮ್ದು ಏನು ಬಿಸ್ನೆಸ್ ಇದೆ ಆ ಪ್ಲೇಸ್ ನ ಡಾಕ್ಯುಮೆಂಟ್ಸ್ ಗಳು, ರೆಂಟೆಡ್ ಆದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಸೀಟು, ಒಂದಷ್ಟು ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ಸ್ ಇದೆ, ಅದನ್ನ ಜಿಎಸ್ಟಿ ಡಿಪಾರ್ಟ್ಮೆಂಟ್ ಆಟೋಮೆಟಿಕ್ ಆಗಿ ಸ್ವೀಕರಿಸುತ್ತೆ ಆನ್ಲೈನ್ ಅಲ್ಲಿ. ಒಂದು 7-15 ದಿವಸದ ಒಳಗೆ ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಸಣ್ಣ ವ್ಯಾಪಾರಿಗಳೇನಾಗುತ್ತೆ ಅಂದ್ರೆ, ಇದರ ಈ ಎಂಟೈರ್ ಡಾಕ್ಯುಮೆಂಟೇಶನ್ ಬಗ್ಗೆ ಅಷ್ಟು ಅರಿವು ಇರುವುದಿಲ್ಲ. ಸೊ ಏನೋ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಸೀಟು ಈಗ ಅಪ್ಪನ ಹೆಸರಲ್ಲಿ ಇರಬಹುದು, ಅವರಿಂದ ಮತ್ತೆ NOC ತಗೊಳ್ಬೇಕು ಅಂತ ಬರುತ್ತೆ. ಅಥವಾ ಈಗ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ, ಸೇವೆಗಳನ್ನ ನೀಡುವಂತವರು ಅಥವಾ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್, ಮನೆಯಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಮನೆ ಇದೆ ಅದರಲ್ಲೇ ರಿಜಿಸ್ಟ್ರೇಷನ್ ಮಾಡೋ ಪ್ರಾವಿಧಾನವೂ ಇದೆ. ಆದ್ರೆ ಇಲ್ಲಿ ಆಫೀಸರ್ಗಳ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಅಂದ್ರೆ ಒಬ್ಜೆಕ್ಷನ್ ಮಾಡುವುದು, ಅದರಿಂದ ಬಹಳ ಒಂದು ಘರ್ಷಣೆ ಉಂಟಾಗ್ತಾ ಇದೆ. ಅಂಡ್ ಈಗ ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಳ್ಳೋದು ಬಹಳ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ, ಒಂದು ಒಂದರಿಂದ ಒಂದೂವರೆ ತಿಂಗಳ ಪ್ರೊಸೆಸ್ ಪ್ಲಸ್ ಅಷ್ಟು ತಲೆಬಿಸಿ ಇದೆ ಅಂತ ಎಲ್ಲರಿಗೂ ಒಂದು ಇದಾಗ್ತಾ ಇದೆ. ಒಂದು ಸಾಮಾನ್ಯವಾಗಿ ಒಂದು ಏನ್ ಹೇಳಬಹುದು, ಪ್ರೀ ಕನ್ಸೀವ್ಡ್ ನೋಷನ್ ಅಂತ ಹೇಳ್ತೀವಲ್ಲ. ಈಗ ಈ ಇದರಲ್ಲಿ ಏನ್ ಮಾಡಿದ್ದಾರೆ, ಈ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಒಂದು ತಿಂಗಳಿಗೆ 2.5 lakh ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಬೇರೆಯವರಿಗೆ ವರ್ಗಾವಣೆ ಮಾಡುವುದಿಲ್ಲ ಅಂತ ಅಂದ್ರೆ, ಅದೇನಂದ್ರೆ ನೀವು ಯಾವುದೇ ಬೇರೆ ಬಿಸ್ನೆಸ್ ಗಳಿಗೆ 2.5 lakh ಜಾಸ್ತಿ ಕ್ರೆಡಿಟ್ ಕೊಡುವುದಿಲ್ಲ. ಕ್ರೆಡಿಟ್ ಅಂದ್ರೆ ಏನು, ಇವಾಗ ನೀವೇನು ಜಿಎಸ್ಟಿ ಅನ್ನು ಕಲೆಕ್ಟ್ ಮಾಡ್ತೀರಲ್ಲ, ನೀವು 1 crore ನೀವು ಮಾರಾಟ ಮಾಡ್ತಾರ, ಅದ್ರ ಮೇಲೆ 5% ಅಂದ್ರೆ 5 lakh ನೀವು ಕಲೆಕ್ಟ್ ಮಾಡ್ತೀರ. ಅವರೇನಾದ್ರೂ ರಿಜಿಸ್ಟರ್ಡ್ ಬಿಸ್ನೆಸ್ ಆಗಿದ್ದಿದ್ರೆ ಅವಾಗ ನೀವು ಅದನ್ನ ವರ್ಗಾವಣೆ ಮಾಡ್ತೀರ, ಅವರು ಅದನ್ನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ತಗೊಳ್ಬಹುದು. ಅದೇನಾದ್ರೂ ನೀವು 2.5 lakh ಕಡಿಮೆ ಮಾಡ್ತಾ ಇದ್ದಿದ್ರೆ ಒಂದ್ ತಿಂಗಳಕ್ಕೆ, ನೀವು ಸೆಲ್ಫ್ ಮೆಕ್ಯಾನಿಸಮ್ ಅಲ್ಲಿ 1 November ಇಂದ ನೀವೇ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡೋದು, ಆಟೋಮೆಟಿಕ್ ಆಗಿ ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಳ್ಳೋದು. ಇದರಲ್ಲಿ ಯಾವುದೇ ಆಫೀಸರ್ಗಳು ಅಥವಾ ಯಾವುದೇ ಅಪ್ರೂವಲ್ ಬೇಸಿಸ್ ಮೆಕ್ಯಾನಿಸಮ್ ಇರುತ್ತೆ. 3 days ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೊಂದು ಜಿಎಸ್ಟಿ ನಂಬರ್ ಬಂದ್ಬಿಡ್ತದೆ. ಸೊ ಇದು ಒಂದು ಬಹಳ ಅಂದ್ರೆ ಬಹಳ, ಈಗ ಅರೌಂಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿರ್ತಾರೆ, 96% ಆಫ್ ದ ಟ್ಯಾಕ್ಸ್ ಪೇಯರ್ಸ್ ಗೆ ಇದು ಯೂಸ್ ಆಗ್ತದೆ. ಓನ್ಲಿ 4% ಯಾರು ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಇದಾರಲ್ಲ, ಅವು ಈ ಅಪ್ರೂವಲ್ ಮೆಕ್ಯಾನಿಸಮ್ ಅಲ್ಲಿ ಹೋಗಬಹುದು ಮತ್ತೆ ಈ 1-1.5 ಪ್ರೊಸೆಸ್ ನ ಫಾಲೋ ಮಾಡಬಹುದು. ಈ 96% ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಆಟೋಮೆಟಿಕ್ ಆಗಿ ಜಿಎಸ್ಟಿ ರಿಜಿಸ್ಟ್ರೇಷನ್ ನ ತಗೊಂಡ್ಬಿಡ್ತಾರೆ. ಸೊ ಇದು ಒಂದು ಬಹಳ ದೊಡ್ಡ ಒಂದು ಚೇಂಜಸ್ ಬದಲಾವಣೆ ಆಗಿದೆ. ಸೆಕೆಂಡ್ ಹೇಳೋದಂದ್ರೆ ಎಕ್ಸ್ಪೋರ್ಟ್ ಗಳು ಅಂದ್ರೆ ಇಲ್ಲಿಂದ ರಫ್ತು ಮಾಡುವುದು, ಅದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ನಾನ್ ಜಿಎಸ್ಟಿ ಸಪ್ಲೈ ಅಥವಾ 0-rated ಸಪ್ಲೈ ಆಗಿರೋದ್ರಿಂದ ನಾವು ಏನು ಪರ್ಚೇಸ್ ಮಾಡಬೇಕಾದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಗಳನ್ನ ಹೊಂದಿರ್ತೇವೋ ಅದನ್ನ ರೀಫಂಡ್ ತಗೊಳ್ಳೋದು ಒಂದು ಪ್ರಾವಧಾನ ಇದೆ. ಅದು ಇವಾಗ ಏನಾಗ್ತಾ ಇದೆ ಅಂದ್ರೆ ಬಹಳ ಟೈಮ್ ತಗೊಳ್ತಾ ಇದೆ, 2-3 months, 4 months ತಗೊಳ್ತಾ ಇದೆ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಫಸ್ಟ್ 7 days ಒಳಗೆ 90% ನಿಮಗೆ ಗ್ರಾಂಟ್ ಮಾಡಿಬಿಡಬೇಕು ಅಂತ ಒಂದು ಗ್ರೌಂಡ್ ಬ್ರೇಕಿಂಗ್ ಚೇಂಜಸ್ ನ ತಂದಿದ್ದಾರೆ. ಸೊ ಇದರಿಂದ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಗೆ ಇಮಿಡಿಯೇಟ್ಲಿ ದುಡ್ಡು ಸಿಕ್ಬಿಡತ್ತೆ, ಬಹಳ ಅದನ್ನ ಲೇಟ್ ಮಾಡೋದು ಅಥವಾ ಅದಕ್ಕೆ ಅಂತ ಲೋನ್ ತಗೊಳ್ಳೋದು ಅವಕಾಶ ಇರಲ್ಲ. ಇದು ಒಂದು ಹೇಳೋದಾದ್ರೆ ಈಗ ಟ್ಯಾರಿಫ್ಗಳು ಮತ್ತು ಅದೆಲ್ಲ ನಡೀತಾ ಇರೋದ್ರಿಂದ ಎಕ್ಸ್ಪೋರ್ಟರ್ಸ್ ನ ಉತ್ತೇಜನ ನೀಡೋಕ್ಕೂ ಕೂಡ ಇದರಲ್ಲಿ ಒಂದೇ ಅಂದ್ರೆ ಜಿಎಸ್ಟಿಯನ್ನೇ ಹಿಡ್ಕೊಂಡು ಒಂದೇ ಬಾಣದಲ್ಲಿ 2 hakina ಹೊಡೆದಿದ್ದಾರೆ. ಅಂದ್ರೆ ಈಗ ವ್ಯವಹಾರ ಮಾಡುವವರು ಸಾಕಷ್ಟು ಜನ ಇರ್ತಾರೆ, ಗಾಡಿ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ, ಗಾಡಿಯಲ್ಲಿ ತಳ್ಕೊಂಡು ಹೋಗುವವರು ವ್ಯಾಪಾರ ಮಾಡುವವರು ಇರ್ತಾರೆ, ಯಾರೆಲ್ಲ ಈ ಜಿಎಸ್ಟಿ ವ್ಯಾಪ್ತಿಗೆ ಬರ್ತಾರೆ? ಈಗ ಜಿಎಸ್ಟಿ ರಿಜಿಸ್ಟ್ರೇಷನ್ಸ್ ನ ಯಾರು ತಗೊಳ್ಬೇಕು ಅಂದ್ರೆ ಇದರಲ್ಲಿ 2 ಇದೆ. ಒಂದು, ಯಾರು ಸರಕುಗಳನ್ನ ಪೂರೈಕೆ ಮಾಡ್ತಾರೆ ಅಂದ್ರೆ ಸಪ್ಲೈ ಆಫ್ ಗುಡ್ಸ್, ಇನ್ನೊಂದು ಯಾರು ಸೇವೆಗಳನ್ನ ಪೂರೈಕೆ ಮಾಡ್ತಾರೆ ಸಪ್ಲೈ ಆಫ್ ಸರ್ವಿಸಸ್. ಈಗ ಯಾರು ಸರಕುಗಳನ್ನ ಅಥವಾ ಸಪ್ಲೈ ಆಫ್ ಗುಡ್ಸ್ ಮಾಡ್ತಾರೋ, ವಾರ್ಷಿಕ ವಹಿವಾಟು 40 lakh ಜಾಸ್ತಿ ಮಾಡ್ತಾ ಇದ್ರೆ, ಅದು ಕ್ಯಾಶ್ ಅಲ್ಲಿ ಆಗಿರಬಹುದು, UPI ಅಲ್ಲಿ ಆಗಿರಬಹುದು, ಅಕೌಂಟ್ ಅಲ್ಲಿ ಆಗಿರಬಹುದು, ತಮ್ಮ ವಹಿವಾಟು ಅಂದ್ರೆ ಅಗ್ರಿಗೇಟ್ ಟರ್ನ್ ಓವರ್ 40 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದ್ರೆ ತಾವು ಕಡ್ಡಾಯವಾಗಿ ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಳ್ಳೇಬೇಕಾಗತ್ತೆ. ಅದೇ ರೀತಿ ಸೇವೆಗಳು, ಸೇವೆಗಳಲ್ಲಿ ಯಾವ ಬರುತ್ತೆ ಅಂದ್ರೆ ಈ ರೆಸ್ಟೋರೆಂಟ್ ಸರ್ವಿಸ್ ಇರಬಹುದು, ಬೇರೆ ಸರ್ವಿಸ್ ಕೇಟರಿಂಗ್ ಮಾಡುವಂತಹ ಇರಬಹುದು, ಅಥವಾ ಹೋಟೆಲ್ಗಳು ಇರಬಹುದು, ಅಥವಾ ಯಾವುದೇ ಸರ್ವಿಸ್ಗಳು, ಅಡ್ವರ್ಟೈಸ್ಮೆಂಟ್ ಸರ್ವಿಸಸ್, ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್, ಅದು ಯಾವ ಸರ್ವಿಸಸ್ 20 ಲಕ್ಷಕ್ಕಿಂತ ಜಾಸ್ತಿ ತಮ್ಮದು ವಾರ್ಷಿಕ ವಹಿವಾಟು ಆಗ್ತಾ ಇದೆ ಅಂದ್ರೆ ತಾವು ಕಡ್ಡಾಯವಾಗಿ ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಳ್ಬೇಕು. ಅಂದ್ರೆ ಇನ್ ಅದರ್ ವರ್ಡ್ಸ್, ಅದಕ್ಕಿಂತ ಆ ಥ್ರೆಶೋಲ್ಡ್ ಲಿಮಿಟ್ ಕಡಿಮೆ ಇದ್ರೆ ತಾವು ಟ್ಯಾಕ್ಸಬಲ್ ಗೂಡ್ಸ್ ನ ಸಪ್ಲೈ ಮಾಡ್ತಾ ಇದ್ರೂ ಕೂಡ ತಾವು ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಜಿಎಸ್ಟಿ ರಿಟರ್ನ್ ಅನ್ನ ಫೈಲ್ ಮಾಡೋದು ಹೇಗೆ ಅಂತ? ಎರಡು ತರದಿದೆ. ಒಂದು ಅಂದ್ರೆ ಕ್ವಾರ್ಟರ್ಲಿ ಮಾಡಬಹುದು, ಆಮೇಲೆ ಮಂತ್ಲಿ ಮಾಡಬಹುದು. ಕ್ವಾರ್ಟರ್ಲಿ ಅಂದ್ರೆ ಯಾರ್ದು ಅಗ್ರಿಗೇಟ್ ಟರ್ನ್ ಓವರ್ 5 ಕೋಟಿಗಿಂತ ಕಡಿಮೆ ಇದೆ, ಅವರು ಕ್ವಾರ್ಟರ್ಲಿ ಅನ್ನ ಆಪ್ಟ್ ಮಾಡಿಕೊಂಡು ತಮ್ದು ಕ್ವಾರ್ಟರ್ಲಿ ಏನೇನೋ ಪೂರೈಕೆಗಳಿದೆ, ಔಟ್ ವರ್ಡ್ ಸಪ್ಲೈಯರ್ಸ್ ಅಂತ ಹೇಳ್ತೀವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬಿಲ್ ಬುಕ್ ಗಳ ಪ್ರಕಾರ ಅದನ್ನ ಲಾಸ್ಟ್ GST R1 ಮತ್ತೆ 3B ಅಂತ ಇದೆ ಅದರಲ್ಲಿ ಹಾಕಿ ಅದನ್ನ ಫೈಲ್ ಮಾಡಬಹುದು. ಮತ್ತೆ ತಾವು ಅದನ್ನು ಪೂರೈಕೆ ಮಾಡಬೇಕಾದ್ರೆ ಯಾರಿಗಾದ್ರೂ ಸಪ್ಲೈಯರ್ಗಳಿಗೆ GST ಕಟ್ಟಿದ್ದಲ್ಲಿ ಅದರ ಒಂದು ಬೆನಿಫಿಟ್ ಅನ್ನು ತಾವು ತಗೊಳ್ಳಬಹುದು. ಯಾಕಂದ್ರೆ ಅವ್ರಿಗೆ ನೀವು ಪೇ ಮಾಡಿರ್ತೀರಾ, ಈಗ 100 ರೂಪಾಯಿ ಗೂಡ್ಸ್ ನೀವು ಸಪ್ಲೈ ಮಾಡ್ತಾ ಇದೀರಾ, ಅದರ ಮೇಲೆ 18 ರೂಪಾಯಿ GST ಬರ್ತಾ ಇದೆ, ಅದಕ್ಕೆ ನೀವು 80 ರೂಪಾಯಿಗೆ ಪರ್ಚೇಸ್ ಮಾಡಿ ಅದರ ಮೇಲೆ 10 ರೂಪಾಯಿ GST ಆಲ್ರೆಡಿ ಕಟ್ಟಿರ್ತೀರ, ಅಂದ್ರೆ ನೀವು ಸಪ್ಲೈ ಇರ್ತದನ್ನ ಕಟ್ಟಿರ್ತೀರ. ಅವಾಗ ನೀವು ರಿಟರ್ನ್ ಮಾಡಬೇಕಾದ್ರೆ 18 ರೂಪಾಯಿ ನಂದು ವಹಿವಾಟಾಗಿದೆ ಅದಕ್ಕೆ ನಾನು ಕಟ್ಟಬೇಕು, 10 ರೂಪಾಯಿ ನಾನು ಆಲ್ರೆಡಿ ಕಟ್ಟಿದ್ದೇನೆ, ಅವರು ನಮ್ದು ಫೈಲ್ ಮಾಡಿದ್ದಾರೆ ಅಂತ ಹೇಳಿ ಒಂದು 8 ರೂಪಾಯಿನ ನೀವು ಕಟ್ಟಿದ್ರೆ ಆಗುತ್ತೆ. ಯಾಕಂದ್ರೆ ಇದು ಒಂದು ಮೌಲ್ಯವರ್ಧಿತ ತೆರಿಗೆ ಆಗಿದ್ದಕ್ಕೆ ಅಟ್ ಎವ್ರಿ ಪಾಯಿಂಟ್ ದ ಟ್ಯಾಕ್ಸ್ ಇಸ್ ಕಲೆಕ್ಟೆಡ್. ಈಗ ಲೆಕ್ಕ ಪರಿಶೋಧಕರ ಒಂದು ಪಾತ್ರ ಏನು ಈ ಒಂದು GST ರಿಟರ್ನ್ ಫೈಲ್ ಮಾಡುವಾಗ? GST ರಿಟರ್ನ್ ಅಂದ್ರೆ ಫಸ್ಟ್ ನಾವು ಏನಂದ್ರೆ ಎಲ್ಲಾ ಬಿಸ್ನೆಸ್ ಗಳಿಗೆ ಕೆಲವೊಂದು ಡಾಕ್ಯುಮೆಂಟ್ ಅಥವಾ ರೆಕಾರ್ಡ್ಸ್ ಅಂತ ಹೇಳ್ತಾರೆ, ಅದನ್ನ ಅವರು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಉದಾಹರಣೆಗೆ ಅಂದ್ರೆ ಪ್ರಮುಖವಾಗಿ ನಾನು ಹೇಳೋದಾದ್ರೆ ಎಲ್ಲಾ ಬಿಲ್ ಬುಕ್ ಗಳು, ತಾವು ಏನು ಪೂರೈಕೆಗಳನ್ನ ಮಾಡಿದ್ದೀರಾ ಅದಕ್ಕೆ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಮಾಡಲೇಬೇಕು. ಸೊ ಯಾವ ಪಾರ್ಟಿಗೆ ಮಾಡಿದೀರಾ, ಅದ್ ಯಾವ ಅಕೌಂಟ್ ಅಲ್ಲಿ ಬಂದಿದೆ, ಅದರಲ್ಲಿ ಎಲ್ಲದೂ ನಿಮ್ದು ಮಟೀರಿಯಲ್ ಏನು, HSN ಕೋಡ್ಗಳೇನು, ರೇಟ್ಗಳೇನು, ಬಿಲ್ ಎಲ್ಲರಿಗೂ ಕೊಟ್ಟು ಆ ಬಿಲ್ ಬುಕ್ ಗಳನ್ನ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಅಂದ್ರೆ ನಾವು ಏನೇನು ಪರ್ಚೇಸ್ GST ಏನೇನು ಪರ್ಚೇಸ್ ಮಾಡ್ತಾ ಇದೀರಾ GST ರಿಜಿಸ್ಟರ್ಡ್ ಸಪ್ಲೈಯರ್ಸ್ ಅಂತ, ಅದರ ಎಲ್ಲಾ ದಾಖಲೆಗಳನ್ನ ಇಟ್ಕೊಳ್ಬೇಕು. ಅವರಿಂದ ಬಂದಿರುವ ಟ್ಯಾಕ್ಸ್ ಇನ್ವಾಯ್ಸ್ ಗಳು, ಅವ್ರಿಗೇನು ಪೇಮೆಂಟ್ ಮಾಡಿದೀರಾ, ಅದರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಇದೆಲ್ಲ ಇಟ್ಕೊಳ್ಬೇಕು. ಯಾಕಂದ್ರೆ ಇದು ಒಂದು ಎರಡು ಬಹಳ ಪ್ರಮುಖವಾದ ಅಂಶ, ಯಾಕಂದ್ರೆ ಔಟ್ ವರ್ಡ್ ಮತ್ತೆ ಇನ್ಪುಟ್. ಇದನ್ನ ಬಿಟ್ಟು ಹೇಳೋದಾದ್ರೆ ಯಾವ್ದಾದ್ರು ಎಕ್ಸ್ಪೆನ್ಸ್ ಮಾಡಿರ್ತೀರ, ಅಲ್ಲಿ GST ಕ್ಲೇಮ್ ಮಾಡಿರ್ತೀರ, ಅದರ ಒಂದು ಇನ್ವಾಯ್ಸ್ ಗಳನ್ನು ಇಟ್ಕೊಳ್ಬೇಕು. ಮತ್ತೆ ಸರಕುಗಳ ಪೂರೈಕೆದಾರರು ತಮ್ದು ಸ್ಟಾಕ್ ರಿಜಿಸ್ಟರ್ ಅಂತ ಇರುತ್ತೆ, ಎಷ್ಟು ಸ್ಟಾಕ್ ಬಂತು, ಎಷ್ಟು ಸ್ಟಾಕ್ ಹೋಯ್ತು, ತಮ್ಮ ಅಂಗಡಿ ಅಥವಾ ಶಾಪ್ ಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಅಥವಾ ಡೈಲಿ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ಇಟ್ಕೊಳ್ಳೇಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಲೆಕ್ಕ ಪರಿಶೋಧಕರು ಬಿಸ್ನೆಸ್ ಗಳಿಗೆ ಇದನ್ನ ಒಂದು ಅವೇರ್ನೆಸ್ ಮೂಡಿಸಬೇಕು. ಯಾಕಂದ್ರೆ ಬಹಳ ಕಡೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ರೆಕಾರ್ಡ್ಸ್ ಇಲ್ಲದೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಅವ್ರು ಜೆನ್ಯೂನ್ ಆಗಿ ಬಿಸ್ನೆಸ್ ಮಾಡಿರ್ತಾರೆ, ಪೇಮೆಂಟ್ ಮಾಡಿರ್ತಾರೆ, ಬಟ್ ಅವ್ರ ಹತ್ರ ಇನ್ವಾಯ್ಸ್ ಗಳೇ ಇರೋದಿಲ್ಲ, ಅವ್ರಿಗೆ ಬಿಲ್ ಬುಕ್ ಮಾಡಬೇಕು ಅಂತಾನೆ ಗೊತ್ತಿರೋದಿಲ್ಲ. ಸೊ ಇದನ್ನ ನಾವು ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮತ್ತೆ ವಿದಿನ್ ಡ್ಯೂ ಡೇಟ್ ಏನು ಫೈಲಿಂಗ್ ಇದೆ ಅದನ್ನ ಫೈಲ್ ಮಾಡುವ ನಿಟ್ಟಿನಲ್ಲಿ ನಾವು ಅದನ್ನ ಫಾಲೋ ಅಪ್ ಮಾಡೋದಾಗಿರಬಹುದು, ಕ್ಯಾಲ್ಕುಲೇಷನ್ಗಳಾಗಿರಬಹುದು, ಅದನ್ನ ಮಾಡಿ ಒಂದು ಕಂಪ್ಲೈಂಟ್ ಸೊಸೈಟಿ ಕಡೆ ಎಲ್ಲವನ್ನು ಕರ್ಕೊಂಡು ಹೋಗಬೇಕು. ಜನಸಾಮಾನ್ಯರ ಒಂದು ಪಾತ್ರ ಏನು? ಈಗ ಗ್ರಾಹಕರು ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡ್ತಾರೆ, ಟಿವಿಯೋ ಫ್ರಿಜ್ಜೋ ಮೊಬೈಲೋ ಪರ್ಚೇಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವರು GST ಇರುವಂತಹ ಒಂದು ಬಿಲ್ ಅನ್ನೇ ಅವರು ಪಡ್ಕೊಳ್ಬೇಕು ಅಂತ ಹೇಳ್ತೀವಿ, ಇದರ ಒಂದು ಪ್ರಾಮುಖ್ಯತೆ ಏನು? ಇವಾಗ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಐಟಮ್ GST ನಂಬರ್ ಇದೆ ಆ ಅಂಗಡಿಯಲ್ಲಿ, ತಾವು ಫಸ್ಟ್ ಅದನ್ನ ನೋಡಬಹುದು, ಈ ಅಂಗಡಿಯು GST ನಂಬರ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಬಹಳ ಸಣ್ಣ ಅಂಗಡಿ ಆಗಿದೆ, ನಾನು ಹೇಳಿದ ಪ್ರಕಾರ 40 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡುವವರಿದ್ರೆ ಅವರಿಗೆ GST ನಂಬರ್ ಅವಶ್ಯಕತೆ ಇರೋದಿಲ್ಲ. GST ನಂಬರ್ ಇದ್ದಿದ್ರೆ ಅವರು ಅಲ್ಲಿ ಆ ಬೋರ್ಡ್ ನಲ್ಲಿ ಹಾಕೇ ಹಾಕಬೇಕು, ಯಾಕಂದ್ರೆ ಅದು ಲಾ ಪ್ರಕಾರ ಒಂದು ಕಂಪಲ್ಸರಿ ರಿಕ್ವೈರ್ಮೆಂಟ್ ಆಗಿದೆ. ಸೊ ಅದನ್ನ ಅದೇನಾದ್ರೂ ಇದ್ದಿದ್ದಾದ್ರೆ ತಾವು ಅಂಗಡಿಕಾರ ಹತ್ರ GST ಟ್ಯಾಕ್ಸ್ ಇನ್ವಾಯ್ಸ್ ಅನ್ನೇ ಕೇಳಬೇಕು. ಏನೇ ಅಮೌಂಟ್ ನೀವು ಕೊಟ್ಟಿದ್ದೀರಾ ಅದು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಟಿವಿ ತಗೊಳ್ತಾ ಇದೀರ, AC ತಗೊಳ್ತಾ ಇದೀರ, ಸೊ ಒಂದು ನಿಮಗೆ ಪ್ರೈಸ್ ಹೇಳಬಹುದು, 20,000 - 30,000 ಅಂತ ನೀವು ಅದನ್ನ ಕೊಡ್ತೀರಾ. ಆದ್ರೆ ತಗೊಳ್ಬೇಕಾದ್ರೆ ಓಚರ ಮೇಲೆ ತಗೊಳ್ಬೇಡಿ, ಟ್ಯಾಕ್ಸ್ ಇನ್ವಾಯ್ಸ್ ಕೊಡಿ ನಮಗೆ. ಯಾಕಂದ್ರೆ ನಿಮ್ಗೆ ಏನೇ ಟ್ಯಾಕ್ಸ್ ಕೋಟ್ ಮಾಡಿದ್ದಿದ್ರು ಪ್ರೈಸ್ ಅದು ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಆಗಿರ್ತದೆ. ಸೊ ಅದನ್ನ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸೊ ಅದನ್ನ ವೆರಿಫೈ ಮಾಡ್ಕೊಂಡು ಅದರಲ್ಲಿ ಟ್ಯಾಕ್ಸ್ ಇದೆ ಅಂದ್ರೆ ನಿಮ್ಮ ನೀವು ಏನು ಕಟ್ಟಿರ್ತೀವಲ್ಲ ಆ ಹಣ ಗವರ್ಮೆಂಟ್ ಗೆ ಸಂದಾಯ ಆಗ್ತಾ ಇದೆ ಅಂತ ಒಂದು 90% ನಿಮಗೆ ಅಶೋರೆನ್ಸ್ ಬಂದ್ಬಿಡ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಇಲ್ಲಿ ಬಹಳ ಲೀಕೇಜ್ ಗಳು ಆಗುವ ಸಾಧ್ಯತೆಗಳಿದೆ. ಸೊ ಅದನ್ನ ತಾವು ಒಂದು ವೆರಿಫೈ ಮಾಡ್ಕೊಳ್ಳಿ. ಗ್ರಾಹಕರ ದೃಷ್ಟಿಯಿಂದ ಮತ್ತು ಉತ್ಪಾದಕರ ದೃಷ್ಟಿಯಿಂದ GST ಯಾವ ರೀತಿ ಪರಿಣಾಮಕಾರಿ ಅಂತ ನಾವು ಯೋಚನೆ ಮಾಡಿದ್ವಿ, ಇಷ್ಟರವರೆಗೆ ಚರ್ಚೆ ಮಾಡಿದ್ವಿ. ಸರ್ಕಾರಕ್ಕೆ ಇದರಿಂದ ಏನ್ ಲಾಭ, ಈಗ ದೇಶಕ್ಕೆ ಏನ್ ಲಾಭ? ಈಗ ಏನಾಗ್ತಾ ಇತ್ತು ಅಂದ್ರೆ, ಮುಂಚೆ ಜಿಎಸ್ಟಿ ಬರುವ ಒಂದು ಉದ್ದೇಶನೂ ಅದೇ ಆಗಿತ್ತು. ಬಹಳ ಒಂದು 10-12 ರೀತಿ ಎಕ್ಸೈಸ್ ಡ್ಯೂಟಿ, ಆ ಡ್ಯೂಟಿ ಅಂತ ಇದ್ದು ಅದನ್ನ ಕ್ಲಬ್ ಮಾಡಿ, ಒಂದರ ಮೇಲೆ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ, ಅದನ್ನ ಕ್ಲಬ್ ಮಾಡಿ ತೆರಿಗೆ ಮೇಲೆ ತೆರಿಗೆ ಹಾಕಿ ಅದನ್ನ ಕ್ಲಬ್ ಮಾಡಿ 2017 ಆದಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರು. ಬಟ್ ಅದು ಕೂಡ ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಟೈಮ್ಗೆ ಎಲ್ಲದೂ ಒಂದೇ ಸಲ ನೋಡಕ್ಕಾಗಲ್ಲ, ಬಹಳ ಐಟಮ್ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಹೌದು, ಸೊ ಬಹಳ ಐಟಮ್ಗಳು 18% ಇರಬಹುದು. ಅದರಿಂದ ಏನಾಗ್ತಾ ಇತ್ತು, ಬಹಳ ಒಂಥರ ಪ್ರೈಸ್ ಡಿಸ್ಪ್ಯಾರಿಟಿ ಕ್ರಿಯೇಟ್ ಆಗ್ತಾ ಇತ್ತು. ಅಥವಾ ಫಾರ್ ಎಕ್ಸಾಂಪಲ್ ಕಾರ್ಸ್ ಗಳಿಗೂ 28%, ಸಿಮೆಂಟ್ ಗೂ 28%. ಕಾರ್ಸ್ ತಗೊಳ್ಳೋದು ಸ್ವಲ್ಪ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಆಗುತ್ತೆ, ಸಿಮೆಂಟ್ ಎಲ್ಲರಿಗೂ ಬೇಕೇ ಬೇಕು. ಸೊ ಅದನ್ನ ಇವಾಗ ಒಂದು ಎಲ್ಲ ರ್ಯಾಷನಲೈಸ್ ಮಾಡಿದ್ರಿಂದ ಒಂದು ಎಲ್ಲ ವಸ್ತುಗಳು ಅವರ ಇಂಟೆನ್ಷನ್ ಏನಿದೆ ಅಲ್ಲ ಅದರ ಅನುಗುಣವಾಗಿ ಎಲ್ಲದೂ ಒಂಥರ ರ್ಯಾಷನಲೈಸ್ ಆಗಿದೆ. ಇದರಿಂದ ಕರೆಕ್ಟ್ ಆಗಿ ಒಂದು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಬೇಡಿಕೆ ಹೆಚ್ಚುತ್ತಾರೆ. ಮತ್ತೆ ದಿನಬಳಕೆ ವಸ್ತುಗಳು, ಯಾಕಂದ್ರೆ ದಿನಬಳಕೆ ವಸ್ತುಗಳಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ನಾಳೆ ಅದನ್ನ 40% ತಂದರೂ ನಾವು ಟೂತ್ ಪೇಸ್ಟ್ ಯೂಸ್ ಮಾಡೋದೇನು ಬಿಡಕ್ಕಾಗಲ್ಲ. ಬಟ್ ಅದನ್ನ ಕಡಿಮೆ ಮಾಡೋದ್ರಿಂದ ಜನರ ಹತ್ತಿರ ಇನ್ಕಮ್ ಜಾಸ್ತಿ ಉಳ್ಕೊಳ್ತದೆ, ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಅವರು ಬೇರೆ ಬೇರೆ ಏನು ಅವರ ನೀಡ್ಗಳಿದೆಯೋ ಅದಕ್ಕೆ ಅದನ್ನ ಖರ್ಚು ಮಾಡಬಹುದು. ಇಲ್ಲಿ ಜಿಎಸ್ಟಿ ಟ್ಯಾಕ್ಸ್ ತುಂಬೋಕ್ಕಿಂತ ಎಲ್ಲಾ ಸೆಕ್ಟರ್ಗಳು, ಎಷ್ಟೋ ಜನ ಇದು ಈ ಸೇವಿಂಗ್ಸ್ ಗಳಿಂದ ಟ್ರಾವೆಲ್ ಮಾಡಬಹುದು. ಇದು ಏನಾಗುತ್ತೆ ಅಂದ್ರೆ ಪ್ರವಾಸೋದ್ಯಮಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಕನ್ಸ್ಟ್ರಕ್ಷನ್ ಸ್ವಲ್ಪ ಜೀವ ಆಗಿದ್ರೆ ಎಷ್ಟೋ ಜನ ಮನೆಗಳನ್ನ ತಗೊಳ್ಬಹುದು, ಅಥವಾ ಮನೆಗಳನ್ನ ಕಟ್ಟಬಹುದು. ಹೌದು ಹೌದು, ಮುಂದೂಡ ಅಗತ್ಯವಿಲ್ಲ. ಎಷ್ಟೋ ಜನ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕಾರುಗಳನ್ನ, ಸಣ್ಣ ಕಾರುಗಳನ್ನ ತಗೊಳ್ಬಹುದು. ಈಗ ಲಕ್ಸುರಿ ಕಾರುಗಳು ಬಹಳ ಕಾಸ್ಟ್ಲಿ ಆಗ್ತವೆ ಅಂತ ಸಣ್ಣ ಕಾರುಗಳಿಗೆ ಹೋಗಬಹುದು. ಸೊ ಇದರಿಂದ ಒಂದು ಆಟೋಮೊಬೈಲ್ ಸೆಕ್ಟರ್ಗೂ ಬೂಸ್ಟ್ ಸಿಗುತ್ತೆ. ಅಂಡ್ ಮೇನ್ ಹೇಳೋದಾದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್, ಯಾಕಂದ್ರೆ ನಮ್ದು ಒಂದು 70% ಒಂದು ಎಗ್ರೋ ರಿಲೇಟೆಡ್ ಎಕಾನಮಿ. ಇದು 12-18% ಆಗಿದ್ದು ಏನಾಗ್ತಿತ್ತು ಅಂದ್ರೆ ಬಹಳ ಅವರಿಗೆ ಕಾಸ್ಟ್ ಜಾಸ್ತಿ ಆಗಿ ಅವರ ಪ್ರಾಫಿಟ್ ಬಹಳ ಕಡಿಮೆ ಆಗಿ, ಯಾಕಂದ್ರೆ ಅದು ಪ್ರೈಸ್ ರಿಲೇಟೆಡ್ ಮತ್ತೆ ಮಾನ್ಸೂನ್ ರಿಲೇಟೆಡ್ ಡಿಪೆಂಡೆನ್ಸೀಸ್ ಇರೋದ್ರಿಂದ ಅದು ಬಹಳ ಅವರಿಗೆ ಹೊರೆ ಆಗ್ತಿತ್ತು. ಇದರಿಂದ ಅವರಿಗೂ ಸ್ವಲ್ಪ ಅವರ ಕೈಯಲ್ಲೂ ಸ್ವಲ್ಪ ಜಾಸ್ತಿ ದುಡ್ಡು ಇರ್ತದೆ. ಅಗ್ರಿಕಲ್ಚರಲ್ ಏನಾದರೂ ಒಂದು ರಿಸರ್ಚ್ ಮಾಡೋದಾಗ್ಲಿ ಅಥವಾ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಾಗ್ಲಿ ಮಾಡಬಹುದು ಈ ಇನ್ಕಮ್ ಇಂದ. ಸೊ ಓವರ್ಆಲ್ ಏನ್ ಹೇಳ್ಬಹುದು, ನಾವು ಒಂದು ಎಕಾನಮಿಗೆ ಒಂದು ಬೂಸ್ಟ್ ಕೊಟ್ಟಂಗ ಆಗ್ತದೆ ಇದರಿಂದ. ಆರ್ಥಿಕ ದೃಷ್ಟಿಯಿಂದ ಕೂಡ ದೇಶಕ್ಕೂ ಕೂಡ ಬಹಳಷ್ಟು ಒಳ್ಳೆಯದು ಈ ಒಂದು ಜಿಎಸ್ಟಿ 2 ಎನ್ನುವಂತ. ಹೌದು, ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಒಂದು ತಿಂಗಳಕ್ಕೆ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ಜಿಎಸ್ಟಿ ಕಲೆಕ್ಷನ್ ಆಗ್ತಾ ಇದೆ. 1.8 ಅದು ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ 2 ಲ್ಯಾಕ್ ಅಂದ್ರೆ 25 ಲಕ್ಷ ಕೋಟಿ ಹೆಚ್ಚು ಕಡಿಮೆ. ಆದ್ರೆ ಇದೆಲ್ಲ ಚೇಂಜಸ್ ಮಾಡಿದರೂ ಕೂಡ ಗವರ್ಮೆಂಟ್ ಎಸ್ಟಿಮೇಟ್ ಮಾಡ್ತಾ ಇರೋದು ಒಂದು ನಮಗೆ 50,000 ಕೋಟಿ ಆನ್ಯುಲಿ ಕಡಿಮೆ ಆಗಬಹುದು ಅಂತ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಈಗ ಇದನ್ನೇ ಇದೇ ಕನ್ಸಂಪ್ಷನ್ ಪ್ಯಾಟರ್ನ್ ಮೇಲೆ ನೋಡ್ತಾ ಹೋದ್ರೆ 50,000 ಕೋಟಿ ಆಗಲ್ಲ, ಬಹಳ ಆಗ್ತದೆ, 5 ಲಕ್ಷ ಕೋಟಿ ಆಗ್ಬಹುದು. ಬಟ್ ಇದೊಂದು ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ, ಜನರ ಹತ್ರ ಕೈಯಲ್ಲಿ ದುಡ್ಡಿದ್ದಾಗ ಯಾವುದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡಲ್ಲ, ಹೆಚ್ಚು ಖರ್ಚು ಮಾಡ್ತಾರೆ, ಅದರಿಂದ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಷನ್ಸ್ ಆಗೇ ಆಗುತ್ತೆ. ಸೊ ಆದ್ರಿಂದ ಇದು ಮತ್ತೆ ಎಲ್ಲಾ ಸೆಕ್ಟರ್ ಗಳಲ್ಲಿ ಡಿವೈಡ್ ಆಗುತ್ತೆ, ಈ ದುಡ್ಡು ಒಂದೇ ಸೆಕ್ಟರ್ ಅಲ್ಲಿ ಇವಲ್ಲ, ಆ ಸೆಕ್ಟರ್ ಅಲ್ಲಿ ಡಿವೈಡ್ ಆಗುತ್ತೆ, ಎಂಟರ್ ಇಕನಾಮಿ ಬೂಮ್ ಆಗುತ್ತೆ. ಸೊ ಅದೊಂದು ಮಹತ್ವದ ಒಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಬಹಳ ಸಂತೋಷ ಸುಬ್ರಹ್ಮಣ್ಯ ಗಾಂವ್ಕರ್ ಅವರೇ. ಜಿಎಸ್ಟಿ 2 ಎನ್ನುವಂತಹ ಒಂದು ಸುಧಾರಣಾ ಕ್ರಮವನ್ನ ಯಾವ ರೀತಿ ಅನುಷ್ಠಾನ ಮಾಡಲಾಗ್ತಾ ಇದೆ, ಅದರಲ್ಲೂ ಒಂದು ವಿಶೇಷತೆ ಏನು, ಗ್ರಾಹಕರ ದೃಷ್ಟಿಯಿಂದ ಮತ್ತು ಉತ್ಪಾದಕರ ದೃಷ್ಟಿಯಿಂದ ಮತ್ತು ದೇಶದ ದೃಷ್ಟಿಯಿಂದ ಆರ್ಥಿಕತೆಗೆ ಯಾವ ರೀತಿ ಒಂದು ಪ್ರೇರೇಪಣೆಯನ್ನ ನೀಡುತ್ತದೆ ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅಲ್ಲದ ಇತ್ತೀಚಿನ ಸುಧಾರಣಾ ಕ್ರಮಗಳು ಕುರಿತು ಕಾರವಾರದ ಲೆಕ್ಕ ಪರಿಶೋಧಕರು ಸುಬ್ರಹ್ಮಣ್ಯ ಜಿ ಗಾಂವ್ಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಈಗ ಒಂದೆರಡು ವಾಣಿಜ್ಯ ಪ್ರಕಟಣೆಗಳು. पक्षियों से, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले, सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೇಳಿದರೆ ಈಗ ಗೇರು ಬೆಳೆಯಲ್ಲಿ ಸಸ್ಯಾಭಿವೃದ್ಧಿ ಈ ಕುರಿತು ಕೃಷಿ ಮಾಹಿತಿ ಕೇಳಿ ಗೇರು ಒಂದು ಪರಕೀಯ ಪರಾಗಸ್ಪರ್ಶ ಹೊಂದಿರುವ ಬೆಳೆ ಈ ಗೇರು ಗಿಡಗಳನ್ನು ಬೀಜದಿಂದ ಅಭಿವೃದ್ಧಿಪಡಿಸಿದರೆ ಬೆಳವಣಿಗೆ ಇಳುವರಿ ಗುಣಮಟ್ಟ ಮೂಲ ಮರಕ್ಕೆ ಅಥವಾ ತಾಯಿಗಿಡಕ್ಕೆ ಸಮನಾಗಿ ಬರುವುದಿಲ್ಲ ಆದರೆ ಕಸಿ ಗಿಡಗಳ ಮೂಲಕ ಆಯಾ ತಳಿಯ ಅಥವಾ ತಾಯಿ ಮರದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು ಕಸಿ ಗಿಡಗಳು ಬೀಜದಿಂದ ಅಭಿವೃದ್ಧಿಪಡಿಸಿದ ಗಿಡಗಳಿಗಿಂತ ಮೊದಲೇ ಇಳುವರಿ ಕೊಡಲು ಪ್ರಾರಂಭಿಸುತ್ತೆ ಗೇರು ಗಿಡಗಳನ್ನು ಮೃದುಕಾಂಡ ಕಸಿ ವಿಧಾನದಿಂದ ಯಶಸ್ವಿಯಾಗಿ ಅತ್ಯಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ಉತ್ಪಾದಿಸಬಹುದು ಅಲ್ಲದೆ ಪ್ರತಿ ಋತುಮಾನಕ್ಕೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಬಹುಮಟ್ಟಿಗೆ ವರ್ಷಪೂರ್ತಿ ಕಸಿ ಗಿಡಗಳನ್ನು ಉತ್ಪಾದಿಸಲು ಕೂಡ ಸಾಧ್ಯ ಗೇರು ಬೆಳೆಯಲ್ಲಿ ಕಸಿ ಗಿಡಗಳನ್ನು ತಯಾರಿಸಲು ಆಯಾ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳ ತಾಯಿ ಗಿಡಗಳು ಅವಶ್ಯಕ ಅಧಿಕ ಇಳುವರಿ ಕೊಡುವ ಉತ್ತಮ ಗುಣಮಟ್ಟದ ಕಸಿಯಿಂದ ಅಭಿವೃದ್ಧಿಪಡಿಸಿದ ತಾಯಿ ಗಿಡಗಳ ತಳಿಗಳನ್ನು ಸಂಗ್ರಹಿಸಿ 4x4 ಅಂತರದಲ್ಲಿ ನಾಟಿಯನ್ನು ಮಾಡಬೇಕು ಮಳೆಗಾಲದಲ್ಲಿ ಶಿಫಾರಸುಪಡಿಸಿದ ರಸಗೊಬ್ಬರವನ್ನು ಪ್ರತಿ ಗಿಡಕ್ಕೆ 500 ಗ್ರಾಂ ಅಂದರೆ 125 ಗ್ರಾಂ ಸಾರಜನಕ 125 ಗ್ರಾಂ ರಂಜಕ ಹಾಗೂ 125 ಗ್ರಾಂ ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕು ಹೀಗೆ ಕೊಟ್ಟಲ್ಲಿ ಗಿಡಗಳಿಂದ ಹೆಚ್ಚಿನ ಸಂಖ್ಯೆಯ ಕಸಿ ಕಡ್ಡಿಗಳನ್ನು ಪಡೆಯಬಹುದು ರಾಸಾಯನಿಕ ಗೊಬ್ಬರದ ಜೊತೆಗೆ ಪ್ರತಿ ಗಿಡಕ್ಕೆ 20-25 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ಕವಲೊಡೆದು ಬೆಳೆಯುತ್ತವೆ ತಾಯಿ ಗಿಡಗಳ ಎಳೆಯ ಚಿಗುರುಗಳನ್ನು ಚಹಾ ಸೊಳ್ಳೆಯ ಬಾಧೆಯಿಂದ ರಕ್ಷಿಸಲು ಲ್ಯಾಂಡಾ ಸೈಹಾಲೋತ್ರಿನ್ ಕೀಟನಾಶಕವನ್ನು ಸಿಂಪಡಿಸಬಹುದು ಹೂ ಬಿಡುವ ಕಾಲದಲ್ಲಿ ಹೂ ಗೊಂಚಲುಗಳನ್ನು ತೆಗೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಸಿ ಕಡ್ಡಿಗಳನ್ನು ಪಡೆಯಬಹುದು ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳನ್ನು ನೆಲದಿಂದ 1.5 ಮೀಟರ್ ಎತ್ತರದಲ್ಲಿ ಸವರೋದ್ರಿಂದ ಗಿಡಗಳ ಎತ್ತರವನ್ನು ನಿಯಂತ್ರಿಸಬಹುದು ಹಾಗೂ ಹೊಸ ಚಿಗುರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಬಹುದು ಚಿಗುರುಗಳು ಬಹುಬೇಗನೆ ಬೆಳೆದು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಸೂಕ್ತ ಕಸಿ ಕಡ್ಡಿಗಳು ದೊರೆಯಲು ಪ್ರಾರಂಭವಾಗುತ್ತೆ ರೈತರು ಸೂಕ್ತ ತಳಿಯ 8-10 ಕಸಿ ಗಿಡಗಳನ್ನು ತಮ್ಮ ಹೊಲದಲ್ಲಿ ಬೆಳೆಸಿಕೊಂಡರೆ ತಮಗೆ ಬೇಕಾದಷ್ಟು ಕಸಿ ಕಡ್ಡಿಗಳನ್ನು ಅವರೇ ತಯಾರಿಸಿಕೊಳ್ಳಬಹುದು ಈ ಗೇರು ಬೆಳೆಯಲ್ಲಿ ಕಸಿ ಕಡ್ಡಿಗಾಗಿ ಸುಮಾರು 3-5 ತಿಂಗಳ ಬೆಳವಣಿಗೆಯ ಹೂ ಗಿಡದ ಪಾರ್ಶ್ವ ರೆಂಬೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆಯ್ಕೆ ಮಾಡಿದ ಕಡ್ಡಿ ನೇರವಾಗಿ 10-12 ಸೆಂಟಿಮೀಟರ್ಗಳಷ್ಟು ಉದ್ದವಿದ್ದು ಕಂದು ಬಣ್ಣಕ್ಕೆ ಹೊರಳಿ ಪೆನ್ಸಿಲ್ ಗಾತ್ರದಷ್ಟು ದಪ್ಪಗಿದ್ದು ತುದಿಯಲ್ಲಿ ಸುಪ್ತಾವಸ್ಥೆಯಲ್ಲಿರುವ ದಪ್ಪನಾದ ಮೊಗ್ಗನ್ನು ಹೊಂದಿರಬೇಕು ಕಸಿ ಕೊಂಬೆಯ ತುದಿಯ 4-5 ಎಲೆಗಳು ಕಡು ಹಸಿರು ಬಣ್ಣದ್ದಾಗಿದ್ದರೆ ಸೂಕ್ತ ಬಿಸಿಲು ಬೀಳುವ ಪ್ರದೇಶದಿಂದ ಕಸಿ ಕಡ್ಡಿಗಳ ಆಯ್ಕೆಯನ್ನು ಮಾಡಬೇಕು ಆಯ್ಕೆ ಮಾಡಿದ ಕಸಿ ಕೊಂಬೆಯ ಎಲೆಗಳ ತೊಟ್ಟುಗಳನ್ನು ಮಾತ್ರ ಉಳಿಸಿ ಉಳಿದ ಎಲೆ ಭಾಗವನ್ನು ಕತ್ತರಿಸಬೇಕು ಹೀಗೆ ಮಾಡಿದ 10 ದಿನಗಳ ನಂತರ ಕಸಿ ಕೊಂಬೆಗಳು ಕಸಿ ಕಟ್ಟಲು ಪ್ರಾರಂಭವಾಗುತ್ತೆ ಕಸಿ ಕಡ್ಡಿಗಳನ್ನು ಈ ರೀತಿಯಾಗಿ ತಯಾರು ಮಾಡೋದ್ರಿಂದ ಕಸಿಯ ಯಶಸ್ಸು ಹೆಚ್ಚಾಗುತ್ತೆ ಈ ಗೇರು ಬೆಳೆಯಲ್ಲಿ ಕಸಿ ಕಡ್ಡಿಗಳನ್ನು ಬಿಸಿಲಿರುವ ಮುಂಚೆ ತಾಯಿಗಿಡದಿಂದ ಬೇರ್ಪಡಿಸುವುದರಿಂದ ಕಸಿ ಕಡ್ಡಿಗಳು ಒಣಗುವುದನ್ನ ತಪ್ಪಿಸಬಹುದು ಕಸಿ ಕಡ್ಡಿಯನ್ನು ತಾಯಿಗಿಡದಿಂದ ಬೇರ್ಪಡಿಸಿದ ನಂತರ ನೀರಿನಲ್ಲಿ ಅದ್ದಿ ತೆಗೆದು ಪಾಲಿಥಿನ್ ಚೀಲದಲ್ಲಿ ಹಾಕಿ ಕಸಿ ಕಟ್ಟುವ ಜಾಗಕ್ಕೆ ಕೊಂಡೊಯ್ಯಬೇಕು ಒದ್ದೆ ಬಟ್ಟೆಯೊಂದಿಗೆ ಪಾಲಿಥಿನ್ ಚೀಲದಲ್ಲಿ ಸುತ್ತಿಟ್ಟ ಕಸಿ ಕಡ್ಡಿಗಳನ್ನು 3-4 ದಿನಗಳವರೆಗೆ ಸಂಗ್ರಹಿಸಿಟ್ಟು ಆಮೇಲೆ ಬಳಸಬಹುದು ಹೊಸ ಗೇರು ಬೀಜಗಳನ್ನು ಕೊಯ್ಲಿನ ಸಮಯದಲ್ಲಿ ಅಂದರೆ ಫೆಬ್ರವರಿಯಿಂದ ಏಪ್ರಿಲ್ನಲ್ಲಿ ಸಂಗ್ರಹಿಸಿ 2-3 ದಿನ ಬಿಸಿಲಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು ಇಂತಹ ತಾಜಾ ಬೀಜಗಳನ್ನು ನೀರಿನಲ್ಲಿ ಮುಳುಗಿಸಿ ತೇಲುವಂತಹ ಬೀಜಗಳನ್ನು ಬಿಟ್ಟು ಉಳಿದ ಒಳ್ಳೆಯ ಬೀಜಗಳನ್ನು ಮಾತ್ರ ಬಿತ್ತನೆಗೆ ಬಳಸಬೇಕು ಬೀಜಗಳನ್ನು ಹಾಕುವ ಮೊದಲು ಮಣ್ಣು ಮರಳು ಹಾಗೂ ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿ 2 ಕಿಲೋಗ್ರಾಂ ಮಿಶ್ರಣಕ್ಕೆ 10 ಗ್ರಾಂನಷ್ಟು ಶಿಲಾರಂಜಕವನ್ನು ಸೇರಿಸಿ 25 ಸೆಂಟಿಮೀಟರ್ x 15 ಸೆಂಟಿಮೀಟರ್ ಗಾತ್ರದ 300 ಗೇಜ್ ದಪ್ಪದ ಫಾಲಿತಿನ್ ತೊಟ್ಟಿಗಳಲ್ಲಿ ತುಂಬಿಸಬೇಕು. ಫಾಲಿತಿನ್ ತೊಟ್ಟಿಗಳನ್ನು ಉಪಯೋಗಿಸುವ ಮೊದಲು ಪ್ರತಿ ತೊಟ್ಟಿಯಲ್ಲಿ 0.5 ಸೆಂಟಿಮೀಟರ್ ವ್ಯಾಸದ 30-40 ರಂಧ್ರಗಳನ್ನು ಮಾಡೋದ್ರಿಂದ ತೊಟ್ಟಿಯಲ್ಲಿನ ಮಿಶ್ರಣದ ಹೆಚ್ಚುವರಿ ನೀರು ಬಸಿದು ಹೋಗಲು ಸಹಾಯವಾಗುತ್ತೆ. ತೊಟ್ಟಿಯಲ್ಲಿ ಮಿಶ್ರಣವನ್ನು ಚೆನ್ನಾಗಿ ಅದುಮಿ ತುಂಬಿಕೊಳ್ಳಬೇಕು. ಈ ರೀತಿ ಸರಿಯಾಗಿ ತುಂಬದಿದ್ದಲ್ಲಿ ಬೀಜ ಬಿತ್ತಿ ನೀರು ಹಾಕಿದ ನಂತರ ತೊಟ್ಟಿಯ 1/2 ಭಾಗದವರೆಗೂ ಮಿಶ್ರಣ ಕುಸಿದು ಹೋಗುವ ಸಾಧ್ಯತೆ ಇರುತ್ತೆ. ಗೇರು ಬೀಜಗಳನ್ನು ಬಿತ್ತುವ ಹಿಂದಿನ ದಿನ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕೋದ್ರಿಂದ ಬೀಜಗಳಲ್ಲಿ ಮೊಳಕೆ ಸಮನಾಗಿ ಹಾಗೂ ಶೀಘ್ರವಾಗಿ ಬರಲು ಸಹಾಯವಾಗುತ್ತೆ. ಈ ರೀತಿ ನೆನೆ ಹಾಕಿದ ಬೀಜಗಳನ್ನ ತೇವಯುಕ್ತವಾದ ಮಿಶ್ರಣ ತುಂಬಿದ ತೊಟ್ಟಿಗಳಲ್ಲಿ 1 ಅಂಗುಲ ಆಳದಲ್ಲಿ ಬಿತ್ತಬೇಕು. ಬಿತ್ತಿದ ನಂತರ ತೊಟ್ಟಿಗಳು ನೆನೆಯುವ ಹಾಗೆ ನೀರುಣಿಸಬೇಕು. ತೊಟ್ಟಿಗಳನ್ನು ಹುಲ್ಲಿನಿಂದ ಮುಚ್ಚೋದ್ರಿಂದ ಮೊಳಕೆ ಶೀಘ್ರವಾಗಿ ಬರಲು ಸಹಾಯವಾಗುತ್ತೆ. ಮೊಳಕೆಯೊಡೆದು ಸಸಿಗಳು ಹೊರಬರುವ ಸಂದರ್ಭದಲ್ಲಿ ಹುಲ್ಲನ್ನು ಸಂಪೂರ್ಣವಾಗಿ ತೊಟ್ಟಿಯ ಮೇಲಿನಿಂದ ತೆಗಿಬೇಕು. ಬೇಸಿಗೆಯ ಬಿಸಿಲು ಹೆಚ್ಚಿರುವ ಸಮಯದಲ್ಲಿ ಸಸಿ ಮಡಿಗಳಿಗೆ 50% ನೆರಳು ಸೂಕ್ತ. ಹಾಗೆಯೇ ಬೀಜ ಬಿತ್ತಿದ ನಂತರ ಪ್ರತಿನಿತ್ಯ ಸಸಿ ಮಡಿಗಳಿಗೆ ನೀರುಣಿಸುವುದು ಬಹಳ ಮುಖ್ಯ. ಮಳೆ ಬರುತ್ತಿರುವಾಗ ನೀರುಣಿಸುವ ಅಗತ್ಯ ಇಲ್ಲ. ಬಿತ್ತಿದ ಬೀಜಗಳು 15-20 ದಿನಗಳಲ್ಲಿ ಮೊಳಕೆಯೊಡೆಯಲು ಆರಂಭವಾಗುತ್ತೆ. ಬೇಸಿಗೆಯಲ್ಲಿ ಬಿತ್ತಿದ ಹೊಸ ಬೀಜಗಳು ಇನ್ನೂ ಬೇಗನೆ ಮೊಳಕೆಯೊಡೆಯುತ್ತೆ. ಮೊಳಕೆಯೊಂದಿಗಿನ ಬೀಜದ ದಳಗಳು ತಿನ್ನಲು ರುಚಿಯಾಗಿರುವುದರಿಂದ ಹಕ್ಕಿ, ಇಲಿ, ಹೆಗ್ಗಣ ಮತ್ತು ಚಿಕ್ಕ ಮಕ್ಕಳಿಂದ ರಕ್ಷಿಸಬೇಕು. ಅನಂತರ ಮಳೆಗಾಲದಲ್ಲಿ ಈ ಸಸಿ ಮಡಿಯಲ್ಲಿ ಅಡಿ ಸಸಿಗಳ ತೊಟ್ಟಿಯಲ್ಲಿ ನೀರಿನ ಅಂಶ ಜಾಸ್ತಿಯಾದಾಗ ತೊಟ್ಟಿಗಳ ಬದಿಗಳನ್ನು ಅಮುಕೋದ್ರಿಂದ ತೊಟ್ಟಿಯಲ್ಲಿನ ಹೆಚ್ಚುವರಿ ನೀರು ಬಸಿದು ಹೋಗಿ ಸಸಿಗಳು ಕೊಳೆಯೋದನ್ನು ತಪ್ಪಿಸಬಹುದು. ಸಸಿಗಳ ಬುಡ ಕೊಳೆ ರೋಗವನ್ನು ನಿಯಂತ್ರಿಸಲು 1/1 ಬೋರ್ಡೋ ದ್ರಾವಣ ಅಥವಾ 1/1 ಕಾರ್ಬನ್ ಡೈಜಿಯಂ ದ್ರಾವಣ 10 ದಿನಗಳ ಅಂತರದಲ್ಲಿ ಸಿಂಪಡಿಸಬಹುದು. ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಿದಲ್ಲಿ ಇಂತಹ ಸಮಸ್ಯೆ ಜಾಸ್ತಿಯಾಗಿರುತ್ತೆ. ಒಂದು ವೇಳೆ ಬಿತ್ತಲೇಬೇಕಾದ ಸಂದರ್ಭದಲ್ಲಿ ನರ್ಸರಿ ಮಡಿಗಳಿಗೆ ಮಳೆಯಿಂದ ರಕ್ಷಣೆಯನ್ನು ಕೊಡಬೇಕು. ನರ್ಸರಿ ಗಿಡಗಳಿಗೆ ಬರುವ ಕೀಟಬಾಧೆ ನಿಯಂತ್ರಿಸಲು ಸೂಕ್ತ ಕೀಟನಾಶಕವನ್ನು ಸಿಂಪಡಿಸಬೇಕು. ಅಡಿ ಗಿಡದ ಮುಖ್ಯ ಕಾಂಡ ನೇರವಾಗಿ ಬೆಳೆಯುವ ಸಲುವಾಗಿ ಅಡ್ಡರೆಂಬೆಗಳನ್ನು ಆಗಾಗ ಕತ್ತರಿಸ್ತಾ ಇರಬೇಕು. ಹೀಗೆ ಸುಮಾರು 1.5-2 ತಿಂಗಳ 25-30 ಸೆಂಟಿಮೀಟರ್ ಎತ್ತರ ಬೆಳೆದ ಅಡಿ ಸಸಿಗಳು ಕಸಿ ಕಟ್ಟಲು ಯೋಗ್ಯ. ಗೇರು ಬೆಳೆಯಲ್ಲಿ ಕಸಿ ಕಟ್ಟುವಿಕೆಯನ್ನು ನೆರಳಾಶ್ರಯವಿರುವ ಜಾಗ ಅಥವಾ ನರ್ಸರಿ ಕೊಟ್ಟಿಗೆಯಲ್ಲಿ ಮಾಡುವುದು ಸೂಕ್ತ. ಆಯ್ಕೆ ಮಾಡಿದ ಅಡಿ ಸಸಿಯ ಕೆಳಗಿನೊಂದು ಜೊತೆ ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ಹರಿತವಾದ ಚೂರಿಯಿಂದ ತೆಗಿಬೇಕು. ಗಿಡದ ಬುಡದಿಂದ 15-20 ಸೆಂಟಿಮೀಟರ್ ಎತ್ತರದಲ್ಲಿ ಕಾಂಡದ ಭಾಗ ಮೆದುವಾಗಿದ್ದು ಆ ಭಾಗದಲ್ಲಿ ಅಡ್ಡವಾಗಿ ಕತ್ತರಿಸಿ ಕಸಿ ಗಿಡದ ಮೇಲುಭಾಗವನ್ನು ತೆಗೆಯಬೇಕು. ಕತ್ತರಿಸಿದ ಭಾಗದಿಂದ ಸುಮಾರು 6-7 ಸೆಂಟಿಮೀಟರ್ ಆಳದ ಸೀಳೊಂದನ್ನು ಮಾಡಿಕೊಳ್ಳಬೇಕು. ಅಡಿ ಗಿಡಕ್ಕೆ ಹೊಂದುವಂತಹ ಕಸಿ ಕಡ್ಡಿಯನ್ನು ಆರಿಸಿಕೊಂಡು ಅದರ ಉದ್ದವನ್ನು 10 ಸೆಂಟಿಮೀಟರ್ಗೆ ತಗ್ಗಿಸಿಕೊಂಡು ಕಸಿ ಕಡ್ಡಿಯ ಬುಡಭಾಗದಲ್ಲಿ ಎರಡೂ ಬದಿಗೆ ಸಮನಾಗಿ ಬೆಣೆಯಾಕಾರದಲ್ಲಿ 6-7 ಸೆಂಟಿಮೀಟರ್ ಉದ್ದಕ್ಕೆ ಕೆತ್ತಿ ಅದನ್ನು ಸೀಳಿದ ಅಡಿ ಸಸಿಯ ಕಾಂಡಭಾಗಕ್ಕೆ ಜೋಡಿಸಬೇಕು. ಹೀಗೆ ಜೋಡಿಸುವಾಗ ಕಸಿ ಕಡ್ಡಿ ಹಾಗೂ ಅಡಿ ಸಸಿಯ ಒಂದು ಬದಿಯ ತೊಗಟೆಯಾದರೂ ಸರಿ ಹೊಂದುವಂತೆ ಜೋಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕಸಿ ಕಡ್ಡಿಗಳು ದಪ್ಪವಿದ್ದು ಬೇರು ಸಸಿಗಳ ಕಾಂಡ ತೆಳ್ಳಗಿದ್ದರೆ ಎರಡೂ ಬದಿಗೆ ಸರಿಯಾಗಿ ಹೊಂದಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ಒಂದು ಬದಿಗಾದರೂ ಹೊಂದುವಂತೆ ಸೇರಿಸಿ ಕಟ್ಟೋದ್ರಿಂದ ಕಸಿ ಮಾಡಲು ಅನುಕೂಲವಾಗುತ್ತೆ. ಈ ರೀತಿ ಜೋಡಿಸಿದ ಭಾಗವನ್ನು 2 ಸೆಂಟಿಮೀಟರ್ ಅಗಲದ 30 ಸೆಂಟಿಮೀಟರ್ ಉದ್ದದ 100 ಗೇಜ್ ಫಾಲಿತಿನ್ ಪಟ್ಟಿಯ ಸಹಾಯದಿಂದ ಬಿಗಿಯಾಗಿ ಕಟ್ಟಬೇಕು. ಕಸಿ ಕಟ್ಟಿದ ನಂತರ ಕಸಿ ಕಟ್ಟಿದ ಭಾಗ ಒಣಗದಂತೆ ಮಾಡಲು 20 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲದ 200 ಗೇಜ್ ಫಾಲಿತಿನ್ ಚೀಲವನ್ನು ಕಸಿ ಕಡ್ಡಿಗೆ ಟೋಪಿಯಂತೆ ತೊಡಿಸಬೇಕು. ಇದರಿಂದ ಕಸಿ ಕಡ್ಡಿ ಬೇಗ ಚಿಗುರಿ ಬರಲು ಸಾಧ್ಯವಾಗುತ್ತೆ. ಈ ಗೇರು ಬೆಳೆಯಲ್ಲಿ ಕಸಿ ಕಟ್ಟಿದ ಗಿಡಗಳನ್ನು 2-3 ವಾರಗಳ ಕಾಲ ನೆರಳಾಶ್ರಯದಲ್ಲಿ ಇಡೋದ್ರಿಂದ ಮೊಗ್ಗುಗಳಿಂದ ಹೆಚ್ಚಿನ ಚಿಗುರು ಬರಲು ಸಹಾಯವಾಗುತ್ತೆ. 2-3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲಿನ ಫಾಲಿತಿನ್ ಟೋಪಿಯನ್ನು ತೆಗೆದು ಗಿಡಗಳನ್ನು ಬೆಳಕಿರುವ ಜಾಗಕ್ಕೆ ಸ್ಥಳಾಂತರಿಸಬೇಕು. ಯಶಸ್ವಿ ಕಸಿ ಗಿಡಗಳು 3-4 ವಾರಗಳವರೆಗೆ ಬೆಳವಣಿಗೆಯನ್ನು ತೋರಿಸುತ್ತವೆ ಹಾಗೂ 3-4 ವಾರಗಳಲ್ಲಿ ಸುಮಾರು 70-80% ಗಿಡಗಳು ಚಿಗುರುಡೆಯುತ್ತವೆ. ಕಸಿ ಗಿಡಗಳ ಯಶಸ್ಸು ಅಡಿ ಸಸಿಗಳ ಬೆಳವಣಿಗೆ, ಕಸಿ ಕಡ್ಡಿಗಳ ಆಯ್ಕೆ, ಕಸಿ ಕಟ್ಟುವ ವಿಧಾನ, ಕಸಿ ಕಟ್ಟುವವರ ಕೌಶಲ್ಯತೆ ಮತ್ತೆ ಕಸಿ ಕಟ್ಟುವ ಕಾಲ, ಆರ್ದ್ರತೆ, ಉಷ್ಣಾಂಶ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈ ಗೇರು ಬೆಳೆಯಲ್ಲಿ ಕಸಿ ಗಿಡಗಳನ್ನು ಜೋಡಿಸಿಡುವ ಮಡಿಗಳಿಗೆ ದಪ್ಪದ ಕಪ್ಪು ಫಾಲಿಥಿನ್ ಹಾಳೆಗಳನ್ನು ಹಾಸೋದ್ರಿಂದ ಗಿಡದ ಬೇರುಗಳು ತೊಟ್ಟಿಯಿಂದ ಹೊರಬಂದು ಭೂಮಿಯಲ್ಲಿ ಹೋಗದಂತೆ ತಡೆಯಬಹುದು. ಗಿಡಗಳನ್ನು ಬಹಳ ದಿವಸದವರೆಗೆ ನರ್ಸರಿಯಲ್ಲಿ ಇಡಬೇಕಾದಲ್ಲಿ ಒಂದೆರಡು ಬಾರಿ ಗಿಡಗಳನ್ನು ಸ್ಥಳಾಂತರಿಸಬೇಕು. ಇದರಿಂದ ಎಲ್ಲಾ ಕಸಿ ಗಿಡಗಳ ಬೆಳವಣಿಗೆ ಸಮರ್ಪಕವಾಗಿರುತ್ತೆ. ಬೇಸಿಗೆಯಲ್ಲಿ ಕಸಿ ಗಿಡಗಳಿಗೆ ಚಪ್ಪರವನ್ನು ಹಾಕಿ ಶೇಕಡಾ 35-50% ನೆರಳಾಶ್ರಯ ಕೊಡುವುದು ಸೂಕ್ತ. ಮಳೆ ಬಾರದಿದ್ದಲ್ಲಿ ಗಿಡಗಳಿಗೆ ದಿನಕ್ಕೊಮ್ಮೆ ನೀರುಣಿಸಬೇಕಾಗುತ್ತೆ. ಮಳೆಗಾಲದಲ್ಲಿ ನೆರಳನ್ನು ತೆಗೆದು ಕಸಿ ಗಿಡದ ತೊಟ್ಟಿಗಳಲ್ಲಿ ತುಂಬಿದ ಹೆಚ್ಚಿನ ನೀರನ್ನು ಹೊರ ಹೋಗುವಂತೆ ಮಾಡಬೇಕು. ಗಿಡದ ಬುಡ ಕೊಳೆ ರೋಗ ನಿಯಂತ್ರಣಕ್ಕೆ ಸೂಕ್ತ ಶಿಲೀಂಧ್ರ ನಾಶಕವನ್ನು ಕೂಡ ಸಿಂಪಡಿಸಬೇಕು. ಅಡಿ ಗಿಡದಲ್ಲಿ ಬರುವ ಚಿಗುರು ಹಾಗೂ ಕಸಿ ಕೊಂಬೆಯಲ್ಲಿ ಬರುವ ಹೂ ಗೊಂಚಲನ್ನ ಆಗಾಗ ತೆಗಿತಾ ಇರಬೇಕು. ಕಸಿ ಕಟ್ಟಿದ 4-5 ತಿಂಗಳ ನಂತರ ಕಸಿ ಕಟ್ಟಿದ ಭಾಗದಲ್ಲಿನ ಫಾಲಿಥಿನ್ ಪಟ್ಟಿಯನ್ನ ತೆಗಿಬೇಕು. ಇಲ್ಲದೇ ಇದ್ರೆ ಕಸಿ ಕಟ್ಟಿದ ಭಾಗದ ಬೆಳವಣಿಗೆ ಕುಂಠಿತವಾಗುತ್ತೆ. ಅಡಿ ಗಿಡದಲ್ಲಿ ಬಿಟ್ಟ ಎಲೆಗಳು ಕಸಿ ಕಟ್ಟಿದ 3 ತಿಂಗಳ ನಂತರ ತೆಗಿಬೇಕು. ಆ ಸಮಯದಲ್ಲಿ ಕಸಿ ಕಾಣದ ಹೊಸ ಎಲೆಗಳು ತಾಮ್ರ ವರ್ಣದಿಂದ ಹಸಿರು ಬಣ್ಣಕ್ಕೆ ತಿರುಗಿರಬೇಕು. 5 ತಿಂಗಳು ಹಾಗೂ ಅದಕ್ಕೂ ಮೇಲ್ಪಟ್ಟ ಕಸಿ ಗಿಡಗಳು ನಾಟಿಗೆ ಯೋಗ್ಯ. ನಾಟಿಗೆ ಸೂಕ್ತವಾದ ಕಸಿ ಗಿಡಗಳು 30 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು. 4-5 ಸಂಪೂರ್ಣವಾಗಿ ಬೆಳೆದ